ನಿಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಜಾನುವಾರುಗಳಲ್ಲಿ ಕಂಡುಬರುವ ರೋಗಗಳು ಯಾವ್ಯಾವು, ಅದಕ್ಕೆ ಕಾರಣಗಳೇನು, ಮತ್ತು ಹೇಗೆ ಹರಡ್ತವೆ, ಮತ್ತು ಅದನ್ನು ಯಾವ ರೀತಿ ಹತೋಟಿ ಮಾಡಬಹುದು ಅಂತ ಇವತ್ತು ತಿಳಿಯೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿ ಮಾಡಿಕೊಡ್ಲಿಕ್ಕೆ ಈಗ ನಮ್ಮ ಜೊತೆಗಿದ್ದಾರೆ ಪಶುಸಂಗೋಪನೆ ಇಲಾಖೆಯ ಉಪನಿರ್ದೇಶಕರಾದಂಥ ಡಾಕ್ಟರ್ ಕೃಷ್ಣಪ್ಪ ಅವರು. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಧನ್ಯವಾದ ಸರ್. ಈಗ ಮುಂಗಾರು ಹಂಗಾಮು, ಈ ಮಳೆಯೆಲ್ಲ ಸಾಕಷ್ಟು ಆಗಿದೆ ಕೆಲವು ಕಡೆ. ಈ ಸಂದರ್ಭಗಳಲ್ಲಿ ಜಾನುವಾರುಗಳಲ್ಲಿ ಹಲವಾರು ರೀತಿಯ ಸಮಸ್ಯೆಗಳು ಕಾಣಿಸ್ಕೊಳ್ತವೆ, ಬೇರೆ ಬೇರೆ ರೋಗಗಳು ಬರ್ತಿರ್ತವೆ, ಅದರಲ್ಲಿ ಕೆಲವಂತೂ ಮಾರಣಾಂತಿಕವಾಗಿ ಇರ್ತವೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ನಮ್ಮ ರೈತರು ಬಹಳ ಎಚ್ಚರದಿಂದ ಜಾನುವಾರುಗಳನ್ನ ನೋಡ್ಕೋಬೇಕಾಗತ್ತೆ. ಆಮೇಲೆ ಈ ರೋಗಗಳಿಂದ ರೈತನ ಆರ್ಥಿಕತೆ ಮೇಲೆ ಬಹಳಷ್ಟು ಪರಿಣಾಮ ಬೀರುತ್ತೆ. ಖಂಡಿತ. ಯಾವ ರೀತಿಯ ಒಂದು ಪರಿಣಾಮ ಬೀರುತ್ತೆ ಅಂತ ಹೇಳ್ತೀರಾ ಸರ್? ತಾವು ಹೇಳಿದಾಗೆ ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ಜಾನುವಾರುಗಳು ಸಹಿತ ಬಹಳ ಮಹತ್ವದ ಪಾತ್ರ ವಹಿಸ್ತವೆ. ಕಾರಣ ಏನಪ್ಪಾ ಅಂದ್ರೆ, ನಮ್ಮ ರೈತ ಕೃಷಿ ಮೇಲೆ ಹೇಗೆ ಅವಲಂಬಿತನಾಗಿದ್ದಾನೋ ಹಾಗೆ ಜಾನುವಾರುಗಳ ಮೇಲೂ ಅವಲಂಬಿತನಾಗಿದ್ದಾನೆ. ಬೇರೆ ಬೇರೆ ಉದ್ದೇಶಗಳಿಗೆ ಜಾನುವಾರುಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದಾನೆ. ಮೊದಲೇ ಉದ್ದೇಶ ಬೇಸಾಯಕ್ಕಾಗಿ ಉಪಯೋಗಿಸ್ತಾನೆ, ಆಮೇಲೆ ಹಾಲು ಉತ್ಪಾದನೆಗೆ, ಮಾಂಸ ಉತ್ಪಾದನೆಗೆ, ಹಾಗೇನೆ ಉಣ್ಣೆ ಉತ್ಪಾದನೆ, ಮೊಟ್ಟೆ ಉತ್ಪಾದನೆ, ಹೀಗೆ ಹಲವಾರು ಉತ್ಪನ್ನಗಳಿಗೆ ಜಾನುವಾರುಗಳನ್ನ ಮತ್ತು ಕೋಳಿಗಳನ್ನು ಸಾಕ್ತಾ ಇದ್ದಾನೆ. ಹಾಲು ಉತ್ಪಾದನೆ ಉದಾಹರಣೆಗೆ ತಗೊಂಡ್ರೆ, ಮತ್ತು ಮಾಂಸ ಉತ್ಪಾದನೆ ತಗೊಳ್ಳೋದಾದ್ರೆ, ಇದು ನಮ್ಮ ರಾಷ್ಟ್ರೀಯ ಅರ್ಥವ್ಯವಸ್ಥೆಯಲ್ಲಿ ಬಹಳಷ್ಟು ಮಹತ್ವದ ಪಾತ್ರ ವಹಿಸ್ತದೆ ಮತ್ತು ಕೊಡುಗೆಯನ್ನು ನೀಡುತ್ತದೆ. ಒಂದು ಅಂದಾಜಿನ ಪ್ರಕಾರ 5% GDP ಇದಕ್ಕೆ ಜಾನುವಾರುಗಳ ಉತ್ಪನ್ನಗಳ ಕೊಡುಗೆ ಇದೆ. ಅಗ್ರಿಕಲ್ಚರ್ ಏನು ಕೃಷಿ ಅಂತ ನಾವು ಕರಿತೀವಿ, ಆ ಕೃಷಿ GDPಯಲ್ಲಿ 25% ಕೊಡುಗೆ ನಮ್ಮ ಜಾನುವಾರುಗಳ ವಲಯದಿಂದ ಬರ್ತದೆ. ಒಂದು ವೇಳೆ ಈ ಜಾನುವಾರುಗಳಲ್ಲಿ ಏನಾದರೂ ಆರೋಗ್ಯ ಸಮಸ್ಯೆಗಳು ಅಥವಾ ಬೇರೆ ಕಾರಣಗಳಿಂದ ಈ ಉತ್ಪನ್ನಗಳಲ್ಲಿ ಕುಂಠಿತವಾದರೆ, ಖಂಡಿತ ಆವಾಗ ಆರ್ಥಿಕ ವ್ಯವಸ್ಥೆಯಲ್ಲಿ ಏರುಪೇರು ಆಗ್ತದೆ. ವಿಶೇಷವಾಗಿ ಆ ರೈತನಿಗೆ ಕೆಲವೊಂದು ರೋಗಗಳು ಇದಾವೆ. ಆ ರೋಗಗಳು ಕೆಲವೊಂದು ಸಾರಿ ಗೊತ್ತಾಗದನೇ ಜಾನುವಾರುಗಳ ಜೊತೆಗೆ ಇರ್ತವೆ, ಆದರೆ ಉತ್ಪನ್ನಗಳಲ್ಲಿ ಪರಿಣಾಮ ಬೀರ್ತವೆ. ಉದಾಹರಣೆಗೆ ಯಾವುದೋ ಒಂದು ರೋಗ ಇರ್ತದೆ ಹಸುಗೆ ಅನ್ಕೊಳ್ಳಿ, ಅದರಲ್ಲಿ ಹಾಲು ಅದರಿಂದ ಉತ್ಪಾದನೆ ಆಗಿರುತ್ತೆ, ಹಾಲು ಕೆಳದರ್ಜೆ ಹಾಲು ಆಗಿರ್ತದೆ. ಆವಾಗ ಅದು ಮಾರುಕಟ್ಟೆಯಲ್ಲಿ, ಜಾಗತಿಕ ಮಾರುಕಟ್ಟೆ ಆಗಿರ್ಬೋದು ಅಥವಾ ಇತರ ಯಾವುದೇ ಮಾರುಕಟ್ಟೆಗಳಲ್ಲಿ ಇವಕ್ಕೆ ನಮ್ಮ ಗುಣಮಟ್ಟ ಇಲ್ಲದ ಜಾನುವಾರು ಉತ್ಪನ್ನ ಅಂತ ಹೇಳ್ಬಿಟ್ಟು ಆ ಒಂದು ನಿರಾಕರಣೆ ಮಾಡ್ತಾರೆ. ಆವಾಗ ನಮ್ಮ ಅದು ಸಹಿತ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಮೇಲೆ ಪರಿಣಾಮ ಬೀರ್ತದೆ. ಅದೇ ರೀತಿ ಮಾಂಸದ ಗುಣಮಟ್ಟ, ಮೊಟ್ಟೆ ಉತ್ಪಾದನೆ ಗುಣಮಟ್ಟ, ಸೊ ಯಾವುದೇ ಉತ್ಪನ್ನ ಈಗ ನಾವು ಈ ಇತ್ತೀಚೆಗೆ ಒಂದು ಆಧುನಿಕ ಯುಗದಲ್ಲಿ ಗುಣಮಟ್ಟಕ್ಕೆ ಹೆಚ್ಚು ಬೆಲೆ ಕೊಡೋದ್ರಿಂದ ಜಾನುವಾರುಗಳಿಂದ ಉತ್ಪಾದನೆ ಆಗುವ ಏನು ಉತ್ಪನ್ನಗಳು ಸಹಿತ ಗುಣಮಟ್ಟ ಹೊಂದಿರಬೇಕು ಅಂತೇಳಿ ಆ ಒಂದು ಹೇಳಿಕೆ ಇದೆ. ಜಾನುವಾರುಗಳ ಆರೋಗ್ಯ ಚೆನ್ನಾಗಿದ್ರೆ ಅವುಗಳ ಉತ್ಪನ್ನನೂ ಸಹಿತ ಗುಣಮಟ್ಟದ್ದಾಗಿರ್ತದೆ, ಒಟ್ಟೆ ಒಳ್ಳೆ ಇಳುವರಿನೂ ಬರ್ತದೆ. ಸೊ ಆದ್ರಿಂದ ಇಲ್ಲಿ ಜಾನುವಾರುಗಳು ಮತ್ತು ಅವುಗಳ ಆರೋಗ್ಯ ಸರಿಯಾದ ಇದರಲ್ಲಿ ಇರಬೇಕು ಅಂತಂದ್ರೆ ಅವಾಗ ಈ ಜಾನುವಾರುಗಳ ನಿಯಂತ್ರಣ ಸಹಿತ ನಾವು ಕಾಲಕಾಲಕ್ಕೆ ಮಾಡಲೇಬೇಕಾಗ್ತದೆ. ವಿಶೇಷವಾಗಿ ರೈತರಿಗೆ ಬಹಳ ಆರ್ಥಿಕ ಪರಿಣಾಮವನ್ನು ಬೀರ್ತವೆ. ಸರ್, ಈಗ ಪ್ರಮುಖವಾಗಿ ಯಾವ್ಯಾವ ಒಂದು ರೋಗಗಳು ಬರ್ತವೆ, ಅದಕ್ಕೆ ಕೆಲವು ಕಾರಣಗಳಿರ್ತವೆ, ಇಂಥ ಪ್ರತಿಯೊಂದಕ್ಕೂ ಒಂದೊಂದು ಕಾರಣ ಇದೆ, ಲಕ್ಷಣಗಳು ಹೆಂಗಿರುತ್ತೆ, ಅದರಿಂದ ಯಾವ ರೀತಿ ಪರಿಣಾಮ ಆಗುತ್ತೆ, ಯಾವ ರೀತಿ ನಮ್ಮ ರೈತರು ಅದನ್ನ ಹತೋಟಿಗೆ ತಂದ್ಕೋಬಹುದು? ಹೌದು ಸರ್, ಈಗ ನಾವು ರೋಗಗಳು ಹಲವಾರು ರೋಗಗಳಿದಾವೆ ಜಾನುವಾರುಗಳಿಗೆ. ಮುಖ್ಯವಾಗಿ ನಾವು ಸಾಂಕ್ರಾಮಿಕ ರೋಗಗಳು ಮತ್ತು ಸಾಂಕ್ರಾಮಿಕವಲ್ಲದ ರೋಗಗಳಂತೂ ಒಂದು ವರ್ಗೀಕರಣ ಮಾಡಬಹುದು. ಇವತ್ತು ನಾವು ವಿಶೇಷವಾಗಿ ಈಗ ಏನು ಮುಂಗಾರು ಹಂಗಾಮಿನಲ್ಲಿ ಈ ಮಳೆಗಾಲ ಸಂದರ್ಭಗಳಲ್ಲಿ ನಾವು ಈಗಿನ ಪ್ರಸ್ತುತ ಒಂದು ವಿಶೇಷವನ್ನು ಪರಿಗಣಿಸಿದೆ. ಆದರೆ ಸಾಂಕ್ರಾಮಿಕ ರೋಗಗಳಿಗೆ ನಾವು ಹೆಚ್ಚು ಒತ್ತು ಕೊಡಬೇಕಾಗ್ತದೆ, ಅದನ್ನು ನಾನು ಈಗ ಹೇಳೋದಕ್ಕೆ ಇಚ್ಛಪಡ್ತೇನೆ. ಈ ಸಾಂಕ್ರಾಮಿಕ ರೋಗಗಳು ಹಲವಾರು ಇದ್ದಾವೆ, ಅದರಲ್ಲಿ ಮುಖ್ಯವಾಗಿ ರಾಷ್ಟ್ರೀಯ ಪ್ರಾಮುಖ್ಯತೆ ಹೊಂದಿರತಕ್ಕಂಥ ರೋಗಗಳು, ಅವುಗಳ ಬಗ್ಗೆ ನಾವು ಸ್ವಲ್ಪ ಇವತ್ತು ಚರ್ಚೆ ಮಾಡೋಣ ಅನಿಸುತ್ತೆ. ಈ ಸಾಂಕ್ರಾಮಿಕ ರೋಗಗಳು ಯಾವ್ಯಾವ ಬರ್ತವೆ ಸಾಮಾನ್ಯವಾಗಿ ಅಂತಂದರೆ, ಮುಖ್ಯವಾಗಿ ಕಾಲುಬಾಯಿ ಜ್ವರ, ಕಂದು ರೋಗ, ಗಂಟಲು ಬೇನೆ, ಚಪ್ಪೆ ರೋಗ, ನರಡಿ ರೋಗ, ಇನ್ನೂ ಹಲವಾರು ರೋಗಗಳು ಇದಾವೆ. ಆ ಬ್ಯಾಕ್ಟೀರಿಯಾ ಮುಖ್ಯವಾಗಿ ಇವು ಬ್ಯಾಕ್ಟೀರಿಯಾದಿಂದ ಬರ್ತವೆ, ವೈರಸ್ ಇಂದ ಬರ್ತದೆ, ಆಮೇಲೆ ಫಂಗಲ್, ಪರೋಪಜೀವಿಗಳು, ಇನ್ನು ಹಲವಾರು ರೋಗಗಳು ಇದಾವೆ. ಇವುಗಳಿಗೆ ನಾವು ಸುಲಭವಾಗಿ ನಿಯಂತ್ರಿಸಬಹುದು. ಸೊ ಈ ರೋಗಗಳನ್ನ ನಾವು ಒಂದು ನಿರ್ಮೂಲನೆ ಮಾಡಬಹುದು, ಮತ್ತೆ ರೋಗ ಮುಕ್ತ ವಲಯಗಳನ್ನಾಗಿ ನಾವು ಮಾರ್ಪಾಡು ಮಾಡಬಹುದು. ನಮ್ಮ ದೇಶದಿಂದ ಈ ರೋಗ ಮುಕ್ತ ಮಾಡಬಹುದು ಅನ್ನೋ ಒಂದು ಛಲ ತಟ್ಟು ಕರೆಕ್ಟ್ ಆಗಿ ಯೋಜನೆ ಮಾಡಿಕೊಂಡು ಅದನ್ನ ಪಾಲನೆ ಮಾಡಿದ್ರೆ ಒಂದು ನಿಗದಿತ ಅವಧಿ ಒಳಗಡೆ ನಿಯಂತ್ರಣ ಮಾಡಬಹುದು ಈ ರೋಗಗಳು. ಹಾಗಾಗಿ ಈ ರೋಗಗಳನ್ನ ನಾವು ಪ್ರಾಮುಖ್ಯತೆ ಕೊಟ್ಟಿದೀವಿ. ಈಗ ನೀವು ಹೇಳಿದ್ರೆ ಸರ್, ಐದು ರೋಗಗಳು ಅದು ರಾಷ್ಟ್ರೀಯ ಪ್ರಾಮುಖ್ಯತೆ ಕೊಡ್ತಾ ಅದರಲ್ಲೂ ರೈತನ ಆರ್ಥಿಕತೆ ಮೇಲೆ ಬಹಳಷ್ಟು ಪರಿಣಾಮ ಬೀರ್ತೇವೆ ಅಂತ ಹೇಳಿದ್ರೆ, ಈಗ ಕಾಲುಬಾಯಿ ರೋಗ ಅಂತ ಹೇಳಿದ್ರೆ ಅದು ಯಾವ ರೀತಿ ಬರುತ್ತೆ, ಯಾವ ಒಂದು ಜಾನುವಾರುಗಳಲ್ಲಿ ಕಾಣಿಸ್ಕೊಳ್ತೈತೆ, ಯಾವ ರೀತಿ ಲಕ್ಷಣಗಳನ್ನು ಇರ್ತವೆ, ಅದನ್ನ ಯಾವ ರೀತಿ ಹತೋಟಿ ಮಾಡಬೇಕಾಗುತ್ತೆ ನಮ್ಮ ರೈತರು? ಈಗ ಕಾಲುಬಾಯಿ ಜ್ವರ ಇದು ಒಂದು ವೈರಸ್ನಿಂದ ಆಡ್ತಕ್ಕಂತ ರೋಗ ಸರ್. ಇದು ಸೀಳು ಗೊರಸು ಇರ್ತಕ್ಕಂಥ ಎಲ್ಲಾ ಪ್ರಾಣಿಗಳಲ್ಲಿ ಬರ್ತದೆ. ಸೀಳು ಗೊರಸುಗಳ ಪ್ರಾಣಿಗಳಂದ್ರೆ ಮುಖ್ಯವಾಗಿ ದನ, ಎಮ್ಮೆ, ಹಂದಿ, ಕುರಿ, ಮೇಕೆ ಮತ್ತೆ ಇತರೆ ಕಾಡು ಪ್ರಾಣಿಗಳು ಸಹಿತ ಈ ರೋಗಕ್ಕೆ ತುತ್ತಾಗ್ತವೆ. ಇದು ಮುಖ್ಯವಾಗಿ ಹರಡೋ ವಿಧಾನಗಳು ಏನಪ್ಪಾ ಅಂತಂದ್ರೆ ಗಾಳಿ ಮೂಲಕ ಹರಡ್ತದೆ. ಕಲುಷಿತ ಆಹಾರ, ನೀರು ಮತ್ತು ಸಂಪರ್ಕದಿಂದ, ಅಂದ್ರೆ ರೋಗ ಪೀಡಿತ ಪ್ರಾಣಿಯ ಸಂಪರ್ಕದಿಂದ ಇತರೆ ಪ್ರಾಣಿಗಳಿಗೆ ಹರಡುತ್ತದೆ. ಇದು ವಿಶೇಷವಾಗಿ ಮಾರ್ಚ್ ಇಂದ ಏಪ್ರಿಲ್, ಮೇ, ಜೂನ್ ತಿಂಗಳಲ್ಲಿ ಬರ್ತದೆ. ಬಟ್ ಇತ್ತೀಚೆಗೆ ವರ್ಷ ಪೂರ್ತಿನೇ ಯಾವಾಗ ಬೇಕಾದ್ರೂ ಕಾಣಿಸ್ಕೋಬಹುದು. ಜಾತ್ರೆಗಳು ನಡೀತವೆ, ದನಗಳ ಜಾತ್ರೆ, ಆಮೇಲೆ ರೋಗ ಪೀಡಿತ ಪ್ರಾಣಿ ಓಡಾಟದಿಂದ ಸಂತೆಯಲ್ಲಿ, ಆಮೇಲೆ ಸಾಗಾಣಿಕೆಯಲ್ಲಿ, ಈ ರೋಡ್ ಹೈವೇನಲ್ಲಿ ಸಾಗಾಣಿಕೆ ಮಾಡ್ತಾ ಇರ್ತಾರೆ. ಸೊ ಅದು ರೋಗ ಪೀಡಿತ ಯಾವ್ದೊಂದು ಪ್ರಾಣಿ ಇದ್ರೆ ಗಾಳಿ ಮೂಲಕನೇ ಇಂತರ ಪ್ರದೇಶಕ್ಕೆ ಹರಡುತ್ತದೆ. ಇದರ ಮುಖ್ಯ ಲಕ್ಷಣಗಳು ಸರಿ ಅಂತಂದ್ರೆ ಜ್ವರ ಇರ್ತದೆ, 104 to 107 degrees ವರೆಗೂ ಜ್ವರ ಇರ್ತದೆ. ಬಾಯಲ್ಲಿ ಗುಳ್ಳೆಗಳಾಗ್ತವೆ, ಜೊಲ್ ಸುರಿಸ್ತದೆ, ಗುಳ್ಳೆಗಳು ಒಡೆದ್ ಬಿಟ್ಟು ಗಾಯಗಳಾಗ್ತವೆ. ಏನ್ ನೋಡಿದ್ರೆ ನಾಲ್ಗೆನೆ ಕಿತ್ಕೊಂಡ್ ಬಂದಿದೆ ಅನ್ನೋ ರೀತಿಯಲ್ಲಿ ಆಗ್ತದೆ. ಒಸಡುಗಳಲ್ಲಿ ಗಾಯಗಳಾಗ್ತದೆ, ಆಮೇಲೆ ಕಾಲು ಗೊರಸುಗಳ ಮಧ್ಯೆ ಗಾಯಗಳಾಗ್ತದೆ, ಕುಂಟಕ್ ನೋಡ್ತದೆ ಕುಂಟ್ತದೆ, ಆಮೇಲೆ ಕಾಲು ಜಾಡಿಸ್ತಿರ್ತದೆ. ಹಾಗೆ ಬಿಟ್ರೆ ಅದು ಕಾಲಿಗೆ ಹುಳ ಬೀಳ್ತವೆ. ಜ್ವರ ಒಂದು ಕನಿಷ್ಠ ಒಂದು 5-6 ದಿವಸ ಇರ್ತದೆ. ಸೊ ಇದು ರೋಗ ಹೇಗೆ ಅಂತಂದ್ರೆ ಬಂದ್ರೆ ಸಾವಿನ ಪ್ರಮಾಣ ಅತ್ಯಂತ ಕಡಿಮೆ. ಏನು 100 ದನಗಳಿಗೆ ಬಂದಿದೆ ಅಂದ್ರೆ 1-2%, 1-2 ಕರುಗಳಂತವು ಯಾವ ಇಮ್ಯುನಿಟಿ ಪವರ್ ಕಡಿಮೆ ಇರ್ತದೆ, ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತದೆ, ಅಂತದ್ ಮಾತ್ರ ಕರುಗಳಂತವು ಸಾಯ್ಬೋದು. ವಿನ ಬೇರೆ ಎಲ್ಲವೂ ರಿಕವರಿ ಆಗ್ತವೆ, ಅಂದ್ರೆ ಎಲ್ಲವೂ ಗುಣ ಆಗ್ತವೆ. ಗುಣ ಆದ್ಮೇಲೆ ಉತ್ಪಾದನೆ ಮೇಲೆ ಬಹಳ ಪರಿಣಾಮ ಬೀಳ್ತದೆ. ಏನಾಗ್ತದೆ ಅಂದ್ರೆ ಅದಕ್ಕೆ ನಾವು ಸಿಕ್ವಿಲೆ ಅಂತೀವಿ. ಸಿಕ್ವಿಲೆ ಅಂದ್ರೆ ಆಫ್ಟರ್ ಎಫೆಕ್ಟ್ಸ್, ರೋಗದ ನಂತರದ ಪರಿಣಾಮಗಳು. ಏನಾಗ್ತದೆ, ಮೈ ತುಂಬಾ ಕೂದಲು ಬೆಳ್ಕೊಳ್ತದೆ, ಬಿಸಿಲಿಗೆ ಹೋದ್ರೆ ತೇಗೋದು, ಬೇಸಾಯ ಕಟ್ಟಿದ್ರೆ ಅದಕ್ಕೆ ಎಳೆಯೋಕ್ ಶಕ್ತಿ ಇರಲ್ಲ, ಹಸು ಎಮ್ಮೆ ಆದ್ರೆ ಅದಕ್ಕೆ ಗರ್ಭಧಾರಣೆ ಶಕ್ತಿ ಇರಲ್ಲ, ಹಾಲು ಇಳುವರಿ ಕಡಿಮೆ ಆಗುತ್ತೆ, ಬಿಸಿಲಿಗೆ ಹೋದ್ರೆ ಅದು ನಿಂತ್ಕೊಳಕ್ ಆಗಲ್ಲ, ತೇಗ್ತಾ ಇರ್ತದೆ, ಬಾಯೆಲ್ಲ ನೊರೆ ಬರ್ತದೆ. ಸೊ ಇದು ಅವಾಗ ಏನಾಗ್ತದೆ, ಇದು ಇದ್ರೂ ಒಂದೇ ಇಲ್ದಿದ್ರು ಅನ್ನೋ ರೀತಿಯಲ್ಲಿ ಆಗ್ಬಿಡ್ತದೆ. ಅದರಿಂದ ಉತ್ಪನ್ನ ಏನು ಇರಲ್ಲ. ಸೊ ಆ ರೀತಿಯ ಪರಿಣಾಮ ಈ ರೋಗ ಬೀಳ್ತದೆ. ಒಂದ್ಸರಿ ರಿಕವರಿ ಆದ್ರೂ ಸಹಿತ ರೋಗದ ಎಫೆಕ್ಟ್ ಅದರ ಜೀವನ ಪರ್ಯಂತ ಇರ್ತದೆ, ಆ ರಾಸುವಿನ ಪರ್ಯಂತ ಇರ್ತದೆ. ಸೊ ಅದಕ್ಕೋಸ್ಕರ ಇದನ್ನ ನಾವು ಕಡ್ಡಾಯವಾಗಿ ತಡೆಗಟ್ಟದೆ ಬಹಳ ಮುಖ್ಯವಾಗಿರ್ತದೆ. ರೋಗ ಬಂದು ಚಿಕಿತ್ಸೆ ಮಾಡ್ತೀನಿ ಆರಾಮಾಗ್ತದೆ ಬಿಡುವಂತ ಸುಮ್ಮನಾದಾಗೋದಕ್ಕಿಂತ ಈ ರೋಗ ಬರದಂಗೆ ನೋಡ್ಕೊಂಡ್ರೆ ಅದರ ಒಂದು ಜೀವಿತಾವಧಿಯಲ್ಲಿ ಏನು ಇಳುವರಿ ಕೊಡ್ತಿದ್ದ ಹಾಲಾಗ್ಲಿ, ಮಾಂಸ ಆಗ್ಲಿ, ಅಥವಾ ಬೇಸಾಯ ಮಾಡಿ ಎತ್ತಾಗ್ಲಿ, ಅದರ ಪೂರ್ಣ ಪ್ರಮಾಣದ ಉಪಯೋಗ ರೈತನಿಗಾಗುತ್ತೆ. ಇದನ್ನ ನಾವು ನಿಯಂತ್ರಣ ಮಾಡಲೇಬೇಕಾಗ್ತದೆ. ಯಾವ ರೀತಿ ಮಾಡಬೇಕಾಗುತ್ತೆ ಸರ್? ಸರ್, ಇದನ್ನ ನಾವು ಪ್ರತಿ ವರ್ಷ 2 times ನಾವು ಲಸಿಕೆ ಹಾಕಬೇಕಾಗ್ತದೆ. ಇಲಾಖೆಯಿಂದ ಇಲಾಖೆಯಿಂದ ಆಗ್ತದೆ. ಇದಕ್ಕೆ ಒಂದು ರಾಷ್ಟ್ರೀಯ ಕಾರ್ಯಕ್ರಮನೇ ಇದೆ, NADCP ಅಂತೀವಿ, ನ್ಯಾಷನಲ್ ಅನಿಮಲ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ, ವಿಶೇಷವಾಗಿ ಕಾಲುಬಾಯಿ ಜ್ವರ ಮತ್ತು ಕಂದು ರೋಗಕ್ಕೆ ಈ ರೋಗ ತಡೆಗಟ್ಟಕ್ಕೋಸ್ಕರನೇ ಕಾರ್ಯಕ್ರಮ ರೂಪಿಸಿದ್ದಾರೆ. ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಆಗಿದೆ. ಇದಕ್ಕೆ ವರ್ಷದಲ್ಲಿ 2 times ಸರ್ಕಾರದಿಂದ ಉಚಿತವಾಗಿ ಮನೆ ಮನೆಗೆ ತೆರಳಿ ಲಸಿಕೆದಾರರು ಹೋಗಿ ಲಸಿಕೆ ಹಾಕ್ತಾರೆ. ಸೊ ಆವಾಗ ರೈತರು ಕಡ್ಡಾಯವಾಗಿ ಲಸಿಕೆ ಹಾಕ್ಸ್ಕೋಬೇಕು. ಆಮೇಲೆ ಪ್ರತಿ ರಾಸಿಗೂ ಒಂದು ಓಲೆ ಹಾಕಿರ್ತೀವಿ, ಯುನಿಕ್ ID ನಂಬರ್. ಅದು ನಮ್ಮಲ್ಲಿ ಆಧಾರ್ ನಂಬರ್ ಹೆಂಗ ನಮ್ಗೆ, ಅವಕ್ಕೆ ಆ ರಾಸಿಗೆ ಆಧಾರ್ ನಂಬರ್ ಇದ್ದಂಗೆ. ಲಸಿಕೆ ಹಾಕಿದ್ಮೇಲೆ ಆ ನಂಬರ್ ಅನ್ನ ನಾವು ಆನ್ಲೈನ್ ಅಲ್ಲಿ ಎಂಟ್ರಿ ಮಾಡ್ಕೊಂಡಿರ್ತೀವಿ. ಸೊ ಇದು ಇಂಥ ದಿವಸ ಇಂಥ ಇದ್ರದ್ದು ಲಸಿಕೆ ಹಾಕಿದೆ ಅಂತ. ಸೊ ಇದನ್ನ ವರ್ಷಕ್ಕೆ 2 times ಮಾಡ್ತೀವಿ. ಶೆಡ್ಯೂಲ್ ಪ್ರಕಾರ ಜನವರಿ ತಿಂಗಳಲ್ಲಿ, ಜೂನ್, ಜುಲೈ ತಿಂಗಳಲ್ಲಿ ಲಸಿಕೆ ಹಾಕಬೇಕಾಗ್ತದೆ. ಒಂದೊಂದ್ಸರಿ ರಾಷ್ಟ್ರೀಯ ಕಾರ್ಯಕ್ರಮ ಆಗಿದ್ದ ವಿವಿಧ ಬೇರೆ ಬೇರೆ ಕಾರಣಗಳಿಂದ 1-2 ಹೆಚ್ಚು ಕಡಿಮೆ ಆಗುತ್ತೆ. ಸೊ ಆದ್ರೂ ವರ್ಷದಲ್ಲಿ 2 times ಲಸಿಕೆ ಹಾಕಲೇಬೇಕಾಗ್ತದೆ. ರೈತರು ಅದನ್ನ ಏನ್ ಮಾಡ್ತಾರೆ, ನಿರಾಕರಿಸ್ತಾರೆ, ಇಲ್ಲ ಹಾಲು ಕರೀತದೆ, ಲಸಿಕೆ ಹಾಕ್ಬಿಡ್ರಿ ಅಂತಾರೆ. ಲಸಿಕೆ ಹಾಕಿದ ತಕ್ಷಣ ಸ್ವಲ್ಪ ಒಂದ್ ದಿವಸ ಎರಡು ದಿವಸ ಕಡಿಮೆ ಆಗುತ್ತಾ ಅಲ್ಲ ಅಂತೇಳಿ ನಿರಾಕರಿಸ್ತಾರೆ. ಅಥವಾ ಬೇಸಾಯ ಇಳಿಯೋ ಎತ್ತಾದ್ರೆ ಗಂಟೆ ಗಡ್ಡೆ ಬರ್ತದ್ರಿ ಬೇಡ ಹಾಕೋದ್ ಬೇಡ ಅಂತ ನಿರಾಕರಿಸ್ತಾರೆ. ಆಮೇಲೆ ಕರುಗಳಿಗೆ ಬೇಡ ಅಂತ ಬಿಡ್ತಾರೆ. ಮತ್ತೆ ರೋಗ ಪೀಡಿತ ಪ್ರಾಣಿ ಇದ್ರೆ ಅದಕ್ಕೂ ಹಾಕಕ್ ಬರೋದಿಲ್ಲ. ಸೊ ಇಂಥ ಕಾರಣಗಳು ಬಿಟ್ಟು ಹೋಗಿರೋ ರಾಸುಗಳಿಗೆ ನಾವು ಹಾಕದೇ ಇದ್ರೆ ಕೆಲವು ಇದರಲ್ಲಿ ಒಂದೊಂದ್ಸರಿ ರೋಗನು ಬರ್ತದೆ. ತಕ್ಷಣ ರೋಗ ಬಂದ ತಕ್ಷಣ ನಾವು ನಿಯಂತ್ರಣ ಕ್ರಮನು ಅಳವಡಿಸ್ಕೋಬೇಕಾಗ್ತದೆ. ಈಗ ಬಂದ ತಕ್ಷಣ ಅದನ್ನ ಸಪರೇಟ್ ಮಾಡ್ಬೇಕು. ನಾವು ಹೆಂಗೆ ಕೊರೋನಾದಲ್ಲಿ ಕ್ವಾರಂಟೈನ್ ಅಂತೀವಲ್ಲ, ಪ್ರಾಣಿಗಳು ಯಾವುದೇ ರೋಗ ಇರ್ಲಿ ಸಾಂಕ್ರಾಮಿಕ ಅಂತ ಗೊತ್ತ ತಕ್ಷಣ ಸಾಂಕ್ರಾಮಿಕ ಅಂತ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಜ್ವರ ಜ್ವರ ಬಂದಿದೆ ಇದು ಅಂದ ತಕ್ಷಣ ಆದಷ್ಟು ನಾವು ಕ್ವಾರಂಟೈನ್ ಮೆಷರ್ಸ್ ನ ಅನುಸರಿಸಬೇಕು. ಕೊರೋನಾದಲ್ಲಿ ಹೆಂಗ್ ಕ್ವಾರಂಟೈನ್ ಮಾಡಿದ್ವಿ ಒಂದು 15 ದಿವಸ 14 ದಿವಸ ಇದನ್ನು ಹಾಗೆ ಒಂದು ವಾರ 10 ದಿವಸ ಸಪರೇಟ್ ಆಗಿ ಬೇರ್ಪಡಿಸಿ ಅದಕ್ಕೆ ಚಿಕಿತ್ಸೆ ಮಾಡಿಸ್ಬೇಕು. ಈಗ ಕಾಲುಬಾಯಿ ಜ್ವರಕ್ಕೆ ಮೇನ್ ಚಿಕಿತ್ಸೆ ನೀವೇ ಮಾಡ್ಕೊಳ್ಬಹುದು. ಹೆಂಗ ಅಂತ ಅಂದ್ರೆ ಕಾಲು ಬಾಯಿನ ನಾವು ಪೊಟ್ಯಾಸಿಯಂ ಪರ್ಮಾಂಗನೇಟ್ ಅಂತ ಪುಡಿ ಕೊಡ್ತಾರೆ ಹಾಸ್ಪಿಟಲ್ ಅಲ್ಲಿ. ಆ ಪುಡಿ ನೀರಲ್ಲಿ ಹಾಕೊಂಡ್ಬಿಟ್ಟು ಆ ನೀರಲ್ಲಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಒಂದು 3-4 ಸಾರಿ ಚೆನ್ನಾಗಿ ತೊಳೆದು ಬಿಟ್ರೆ ಆ ವೈರಸ್ 80-90% ಹೋಗ್ಬಿಡ್ತದೆ. ಆಮೇಲೆ ಜ್ವರ ಇದ್ರೆ ಸ್ವಲ್ಪ ಜ್ವರಕ್ಕೆ ಇಂಜೆಕ್ಷನ್, ನೋವಕ್ಕೆ ಇಂಜೆಕ್ಷನ್, ಆಮೇಲೆ ಸೆಕೆಂಡರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗದೆ ಸ್ವಲ್ಪ ಆಂಟಿಬಯೋಟಿಕ್. ನಮ್ಮವ್ರು ಬರ್ತಾರೆ, ಬಂದು ಟ್ರೀಟ್ಮೆಂಟ್ ಮಾಡ್ತಾರೆ ಆ ಇಲಾಖೆಯಿಂದ ಬಂದು ಮಾಡಿದಾಗ ಅದನ್ನು ಸ್ವಲ್ಪ ಮಾಡಿಸ್ಕೋಬೇಕಾಗ್ತದೆ. ಆಮೇಲೆ ಅಲ್ಲಿ ಏನು ಜೊಲ್ಲು ಅದ್ರ ಸಗಣಿ ಗಂಜಳ ಮತ್ತೆ ಇದ್ರ ಏನು ಆ ಕೊಟ್ಟಿಗೆ ಎಲ್ಲ ಸ್ವಚ್ಛ ಮಾಡಿಸ್ಬೇಕು. ಯಾವ್ದನ್ನ ಕ್ರಿಮಿನಾಶಕ ಔಷಧಿನ ಉಪಯೋಗಿಸ್ಕೊಂಡು ಫಿನೈಲ್ ಗಿನೈಲ್ ಅಂತ ಉಪಯೋಗಿಸ್ಕೊಂಡು ಸ್ವಚ್ಛವಾಗಿ ತೊಳಿಬೇಕು. ಅವಾಗ ಆಗೋದ್ರಿಂದ ಪಕ್ಕದಕ್ಕೆ ಅಥವಾ ಅದಕ್ಕೆ ಹರಡೋದಕ್ಕೆ ತಪ್ಪುತ್ತೆ, ಬೇರೆ ಇದಕ್ಕೂ ಬೇಗ ಇದಾಗ್ತದೆ. ಸೊ ಹಾಗಾಗಿ ಆ ಸ್ವಚ್ಛತೆ ಕಾಪಾಡ್ಕೋಬೇಕು. ನನ್ನ ಸಂದರ್ಭದಲ್ಲಿ ಇಲಾಖೆ ಏನ್ ಮಾಡ್ತದೆ, ಯಾವುದೇ ಒಂದು ಹಳ್ಳಿಯಲ್ಲಿ ಒಂದು ಅಥವಾ ಎರಡು ರಾಸಿಗೆ ಗೊತ್ತಾದ ತಕ್ಷಣ ನೀವು ಇಲಾಖೆಗೆ ತಿಳಿಸ್ಬೇಕು. ಹತ್ತಿರದ ಪಶು ಆಸ್ಪತ್ರೆ ತಿಳಿಸಿದ ತಕ್ಷಣ ಅವರು ಬಂದ್ಬಿಟ್ಟು ಪರಿಶೀಲನೆ ಮಾಡಿ ಅವರು ಸಂಬಂಧಿಸಿದ ಗ್ರಾಮ ಪಂಚಾಯತಿಗೆ ತಿಳಿಸಿ ಇಂಥ ಕಡೆ ಇದಾಗಿದೆ. ಯಾಕಂದ್ರೆ ಇದು ರಾಷ್ಟ್ರೀಯ ಪ್ರಾಮುಖ್ಯ ಹೊಂದಿರತಕ್ಕಂಥ ರೋಗ ಆಗಿರೋದ್ರಿಂದ ಎಲ್ಲರಿಗೂ ವರದಿ ಮಾಡಬೇಕಾಗ್ತದೆ. ಆ ಮೇಲಾಧಿಕಾರಿಗಳಿಗೆ ವರದಿ ಮಾಡ್ತಾರೆ, ಗ್ರಾಮ ಪಂಚಾಯತಿಗೆ ತಿಳಿಸ್ತಾರೆ, ನೋಡಿ ಇಂಥ ಹಳ್ಳಿಯಲ್ಲಿ ಈಗ ಆಗಿದೆ, ಇಂಥ ಸ್ವಚ್ಛತೆ ಕ್ರಮ ಕೈಗೊಳ್ಬೇಕು, ಚಲನವಲನಗಳನ್ನು ನಿರ್ಬಂಧಿಸಬೇಕು. ಈ ಕೊರೋನಾದಲ್ಲಿ ಹೇಗೆ ಜಿಲ್ಲಾಧಿಕಾರಿಗಳು ಆದೇಶದ ಮೂಲಕ ನಿರ್ಬಂಧಿಸ್ತಾರೆ ಚಲನವಲನ, ಈ ಇದು ಸಹಿತ ಆ ತರ ನಿರ್ಬಂಧ ಮಾಡೋಕೆ ಜಿಲ್ಲಾಧಿಕಾರಿಗಳಿಗೆ ಅವರು ಜಿಲ್ಲಾ ಉಸ್ತುವಾರಿ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ಈ ಜಿಲ್ಲೆಯ ಈ ರೋಗದ ನಿಯಂತ್ರಣಕ್ಕೆ ಏನು ಕ್ರಮ ಕೈಗೊಳ್ಬೇಕಾದ್ರೆ ಅದಕ್ಕೊಂದು ಸಮಿತಿ ಇರ್ತದೆ ಜಿಲ್ಲಾ ಮಟ್ಟದಲ್ಲಿ, ಅವ್ರ ಮೂಲಕ ಒಂದು ಆದೇಶ ಹೊರಡಿಸ್ಬಿಟ್ಟು ಚಲನವಲನಗಳನ್ನು ನಿರ್ಬಂಧಿಸ್ತೀವಿ. ಈ 10 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಯಾವ್ಯಾವ ಹಳ್ಳಿಗಳು ಬರ್ತವೆ, ಎಷ್ಟು ಜಾನುವಾರು ಸಂಖ್ಯೆ ಇದೆ ನೋಡ್ಕೊಂಡ್ಬಿಟ್ಟು ಅವಕ್ಕೆಲ್ಲ ರಿಂಗ್ ವ್ಯಾಕ್ಸಿನೇಷನ್ ಅಂತೀವಿ, ಸುತ್ತಲೂ ಲಸಿಕೆ ಹಾಕೊಂಡು ಬರೋದು. ಸೊ ಇಲ್ಲಿಂದ ಏನ್ ರೋಗ ಪೀಡಿತ ಆಗಿದ ಹಳ್ಳಿಯಿಂದ ಬೇರೆ ಕಡೆ ಹೋಗ್ಬಾರ್ದು. ಅದು ಆ ರೀತಿಯ ನಿಯಂತ್ರಣ ಕ್ರಮಗಳನ್ನ ಇಲಾಖೆ ಕೈಗೊಳ್ತದೆ. ಇನ್ನೊಂದು ನೀವು ಹೇಳಿದ್ರಿ ಸರ್, ಕಂದು ರೋಗ ಅಂತೇಳಿ ಸಾಮಾನ್ಯವಾಗಿ ನಾವು ಹಳ್ಳಿಗಳಲ್ಲಿ ಕೇಳಿರ್ತೇವೆ, ಇಲ್ಲ ಹಸು ಕಂದಾಕೆತೆ ಅಂತ. ಹೌದು ಸರ್ ಅದೇ ಸಮಸ್ಯೆನ ಅಥವಾ ಅದು ಅದು ಯಾವ ರೀತಿ ಇರುತ್ತೆ, ಯಾವ ರಾಸುಗಳಲ್ಲಿ ಕಂಡು ಬರುತ್ತೆ, ಇದನ್ನ ಆಗ್ಲಾರ್ದಂಗೆ ಯಾವ ರೀತಿ ಒಂದು ಕ್ರಮ ತಗೋಬೇಕಾಗುತ್ತೆ? ಹೌದು ಸರ್, ಇದು ಕಂದು ರೋಗ ಅಂತ ನಾವು ಇಂಗ್ಲಿಷ್ ನಲ್ಲಿ ಬ್ರುಸಲೋಸಿಸ್ ಅಂತೀವಿ. ಇದು ಒಂದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ರೋಗ. ಇದು ಹೆಚ್ಚಾಗಿ ದನ ಎಮ್ಮೆ ಮನುಷ್ಯರಿಗೂ ಸಹಿತ ಈ ರೋಗ ಹರಡ್ತದೆ. ಇದು ಸಾಕಷ್ಟು ಸಾರಿ ಗೊತ್ತಿಲ್ಲದಲೇ ಬಂದು ಹೋಗ್ಬಿಡ್ತದೆ. ನಾವು ಅದಕ್ಕೆ ಎಷ್ಟೋ ಸರಿ ಇದು ಅನ್ನೋಟಿಸ್ ಗೆ ಹೋಗ್ಬಿಡ್ತದೆ ಅಂತ ಹೇಳ್ತೀವಿ. ಸೊ ಆದ್ರೆ ಇದು ಆರ್ಥಿಕತೆ ಮೇಲೆ ಮತ್ತು ಸಾರ್ವಜನಿಕರ ಆರೋಗ್ಯದ ಮೇಲೂ ಪರಿಣಾಮ ಬೀಳ್ತದೆ. ಸೊ ಹಾಗಾಗ್ಬಿಟ್ಟು ಇದಕ್ಕೂ ರಾಷ್ಟ್ರೀಯ ಪ್ರಾಮುಖ್ಯತೆ ಇದೆ. ಸೊ ಈ ರೋಗನೂ ಸಹಿತ ನಾವು ಗುರುತಿಸಿ ಪತ್ತೆ ಹಚ್ಚಿ ಈ ರೋಗ ನಿಯಂತ್ರಣ ಮಾಡಬೇಕಾಗಿದೆ. ಬಹಳ ತುಂಬಾ ಕಷ್ಟ, ಯಾಕಂದ್ರೆ ಇದು ಬೇರೆ ರೋಗದಂಗೆ ಎಲ್ಲ ಲಕ್ಷಣಗಳು ಕಂಡುಬಿಟ್ಟು ಕಾಣಿಸ್ಕೊಳ್ಳಲ್ಲ. ಇದು ಒಂಥರ ಗೊತ್ತೇ ಆಗಲ್ಲ, ಬಂದು ರೋಗ ಬಂದು ಹೋಗಿದೆ ಅನ್ನೋದು ಗೊತ್ತಾಗಲ್ಲ. ಆತರ ಇರ್ತಕ್ಕಂಥ ರೋಗ. ಸೊ ಇದು ಸಾಮಾನ್ಯವಾಗಿ ಎಲ್ಲಾ ಋತುಮಾನಗಳಲ್ಲೂ ಕಾಣಿಸ್ಕೊಳ್ತದೆ, ಕೆಲವು ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತದೆ ಈ ರೋಗ. ಸೊ ಈ ಮುಖ್ಯವಾಗಿ ಇದು ಕಲುಷಿತ ಆಹಾರ, ನೀರು ಮತ್ತೆ ಸಂಪರ್ಕದಿಂದ ಈ ರೋಗ ಹರಡ್ತದೆ. ಆಮೇಲೆ ರೋಗ ಪೀಡಿತ ಓರಿ ಅಥವಾ ಕೋಣ ಇರ್ತದಲ್ಲ, ನಾವು ಅದು ಹಸು ಅಥವಾ ಎಮ್ಮೆಗೆ ವರ್ಗಾವಣೆ ಮಾಡ್ತದೆ ಈ ರೋಗನ. ಸೊ ಆವಾಗ ಮುಖ್ಯವಾದ ಲಕ್ಷಣಗಳೇನಪ್ಪ ಅಂತಂದ್ರೆ 6 ತಿಂಗಳ ನಂತರ ಗರ್ಭಧಾರಣೆ ಆಗಿರ್ತದಲ್ಲ, ಆ ಗರ್ಭ ಧರಿಸಿದ ರಾಸುಗಳು 5-6 ತಿಂಗಳ ನಂತರ ಅಂದ್ರೆ ಲಾಸ್ಟ್ ಟ್ರೈಮಿಸ್ಟ್ ಅಂತೀವಿ, ಲಾಸ್ಟ್ 3-4 ತಿಂಗಳು ಗರ್ಭಾವಸ್ಥೆಯಲ್ಲಿ ಗರ್ಭಪಾತ ಆಗ್ಬಿಡ್ತದೆ. ಗರ್ಭಪಾತ ಆಗಿ ಅದು ಸತ್ತೆ ಬೀಳ್ದಾಗಿರೋದು, ಆಮೇಲೆ ಪದೇ ಪದೇ ಬೆದೆ ಬಂದ್ರು ಸಹಿತ ಗಬ್ಬರ ನಿಲ್ದೆ ಇರೋದು, ಈ ಓರಿಗಳಲ್ಲಾದ್ರೆ ಬೀಜ ಬಾವು ಬಂದಿರೋದು, ಆಮೇಲೆ ಕೀಲುಗಳಲ್ಲಿ ಬಾವು ಬಂದಿರೋದು, ಊತ ಬಂದಿರೋದು, ನೋವಿರೋದು, ಈ ತರ ಲಕ್ಷಣಗಳು ಇರ್ತವೆ. ಮನುಷ್ಯರಲ್ಲೂ ಸಹಿತ ಇದೇ ಲಕ್ಷಣಗಳು ಇರ್ತವೆ. ಒಂದೊಂದ್ ಸಾರಿ ಹಾಲಿನ ನಾವು ಸರಿಯಾಗಿ ಆಯಿಲ್ ಕಾಯಿಸ್ದೇನೆ ಹಾಗೆ ಹಸಿ ಹಾಲು ಕುಡಿಯೋದು ಅಭ್ಯಾಸ ಇರ್ತದೆ ಕೆಲವರಿಗೆ. ಹಸಿ ಹಾಲು ಕುಡಿಯೋದ್ರಿಂದ ಆಮೇಲೆ ರೋಗ ಪೀಡಿತ ಪ್ರಾಣಿಯ ಸಂಪರ್ಕದಿಂದ ಮನುಷ್ಯನಿಗೂ ಬರ್ತದೆ. ಸೊ ಮನುಷ್ಯನಲ್ಲೂ ಸೇಮ್ ಅದೇ ತರನೇ ಜ್ವರ ಬರ್ತದೆ ಮನುಷ್ಯನಲ್ಲಿ. ನಾವು ಅಂಡ್ಯುಲೆಂಟ್ ಫೀವರ್ ಅಂತೀವಿ, ಬಿಟ್ಟು ಬಿಟ್ಟು ಜ್ವರ ಬರೋದು. ಆಮೇಲೆ ಸೇಮ್ ಇದೇ ತರ ಋಷಿಣಗಳ ಬಾವು, ಆಮೇಲೆ ಹೆಣ್ಮಕ್ಕಳಲ್ಲಿ ಗರ್ಭಪಾತ ಇವೆಲ್ಲ ಆಗ್ತದೆ. ಅಲ್ಲಿ ಹೆಚ್ಚಾಗಿ ಬೇರೆ ಬೇರೆ ಕಾಯಿಲೆ ಅಂತ ಟ್ರೀಟ್ಮೆಂಟ್ ಮಾಡ್ತಾರೆ. ಸೊ ಮನುಷ್ಯನಿಗೂ ಸಹಿತ ಈ ಪ್ರಾಣಿಗಳ ಒಡನಾಟದಿಂದ ಬರ್ತಕ್ಕಂಥ ಹರಡ್ತಕ್ಕಂಥ ರೋಗ ಇದು. ಕಂದು ರೋಗದಲ್ಲಿ ಹತೋಟಿ ಮಾಡೋದು ಹೇಗೆ ಅಂತಂದ್ರೆ, ಈ ಹೆಣ್ಣು ಕರುಗಳು ಇರ್ತಾವಲ್ಲ ಸರ್, ಈಗ 4 ತಿಂಗಳ ಮೇಲ್ಪಟ್ಟು 4ರಿಂದ 8 ತಿಂಗಳ ಹೆಣ್ಣು ಕರುಗಳಿಗೆ ನಾವು ಈ ಲಸಿಕೆ ಇದೆ ಕಂದು ರೋಗ, ಅದ ಲಸಿಕೆ ಹಾಕ್ಸ್ಬಿಟ್ರೆ ಅದ್ರ ಜೀವನ ಪರ್ಯಂತ ರೋಗ ನಿರೋಧಕ ಶಕ್ತಿ ಇರ್ತದೆ. ಸೊ ಅದಕ್ಕೆ ನಾವು ಬರೀ ಲಸಿಕೆ ಎಲ್ಲ ಹಾಕ್ತಿವಿ ಇದು ಕಂದು ರೋಗ ನಿಯಂತ್ರಣಕ್ಕೆ ಅಂದ್ರೆ ಕರುಗಳಿಗೆ 4ರಿಂದ 8 ತಿಂಗಳ ವಯಸ್ಸಿನ ಕರುಗಳಿಗೆ ನಾವು ಲಸಿಕೆ ಹಾಕ್ತಿವಿ. ಸೊ ಅದರಿಂದ ಅದು ಜೀವನ ಪರ್ಯಂತ ಇರ್ತದೆ ಇದು ರೋಗ ನಿರೀಕ್ಷೆ. ಸೊ ಹುಟ್ಟಿದ ಕರುಗಳೆಲ್ಲಕ್ಕೂ ಹಾಕ್ಬೇಕಾಗ್ತದೆ. ಆಮೇಲೆ ಈ ರೋಗ ಪತ್ತೆ ಹಚ್ಚಬೇಕು ನಾವು ಸುಮ್ನೆ ಹಾಗೆ ಬಿಡುದ. ನಾವು ಮಿಲ್ಕ್ ರಿಂಗ್ ಟೆಸ್ಟ್ ಅಂತ ಮಾಡ್ತೀವಿ ಇದರಲ್ಲಿ. ಏನು ಹಸು ಮತ್ತು ಹಾಲೊಂದು ಪ್ರತಿ 6 ತಿಂಗಳಿಗೆ ಒಂದ್ಸರಿ ವರ್ಷಕ್ಕೆ ಒಂದ್ಸರಿ ಹಾಲನ್ನು ಕರೆದ್ಬಿಟ್ಟು ಹಾಲಲ್ಲಿ ಸೂಕ್ಷ್ಮ ಜೀವಿಗಳು ಏನಾವ ಇದಾವ ಅಂತ ಟೆಸ್ಟ್ ಅದಕ್ಕೆ ಮಾಡಿಸಿದ್ರೆ ಗೊತ್ತಾಗ್ಬಿಡ್ತದೆ. ಆಮೇಲೆ ಕಂದು ಹಾಕಿರ್ತಕ್ಕಂತ ನಾವು ಇವನ್ನ ಅವನೇನು ಸತ್ಯ ಆಗಿರ್ಲಿ ಭ್ರೂಣ ಆಗಿರ್ಲಿ ಬಹಳ ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು. ಸೊ ಯಾವ್ದೇ ಆಗಿರ್ ಕಂದು ಆಗಿರ್ಲಿ ಅದು ಕೈಯಲ್ಲಿ ಬರಿಗೈಯಲ್ಲಿ ಮುಟ್ಬಾರ್ದು. ಸಾಧ್ಯ ಗ್ಲೋವ್ಸ್ ಹಾಕೋಬೇಕು ಅಥವಾ ಒಂದು ಪರಿಕೆನೋ ಕಡ್ಡಿನೋ ಏನೋ ತಗೊಂಡು ಅದ್ರ ಮೂಲಕ ತೆಗೆದಾಕಿ ಫಿನೈಲ್ ಗಿನೈಲ್ ಹಾಕಿ ಚೆನ್ನಾಗಿ ಬ್ಲೀಚಿಂಗ್ ಪೌಡರ್ ಏನೋ ಹಾಕಿ ಸ್ವಚ್ಛ ಮಾಡ್ಕೋಬೇಕು. ಆಮೇಲೆ ಆ ರೋಗಗೋಸ್ಕರ ಗೂಳಿ ಇರ್ತದಲ್ಲ, ಗೂಳಿಗೂ ನಾವು ಬ್ಲಡ್ ಅಲ್ಲಿ ಟೆಸ್ಟ್ ಮಾಡಿಸಿದ್ರೆ ಗೊತ್ತಾಗ್ತದೆ ಇದೆಯೋ ಇಲ್ಲ ಅಂತ. ಯಾವುದೇ ಅನುಮಾನ ಬಂದ್ರೆ ಬೀಜ ಬಾವು ಇರೋದು, ಕೀಲ್ ಬಾವು ಇರೋದು ಅಥವಾ ಇದೇನೋ ಇದ್ರೆ ಅವುಗಳಿಗೆ ಪರೀಕ್ಷೆ ಮಾಡಿಸಿ ಅದು ರೋಗಗ್ರಸ್ತ ಇದೆ ಅಂದ ತಕ್ಷಣ ಅದನ್ನ ನಾವು ನಾಶ ಮಾಡಬೇಕು. ಸೊ ಅದಕ್ಕೆ ಎಲ್ಲರಿಗೂ ರೈತರಿಗೆ ಏನ್ ಅಡ್ವೈಸ್ ಮಾಡೋದು ಅಂದ್ರೆ, ಈ ರೋಗ ನೀವು ಯಾರೇ ಖರೀದಿ ಮಾಡ್ಕೊಂಬರ್ತಾರೆ ಹೈನ್ರಾಸುಗಳನ್ನ, ಖರೀದಿ ಮಾಡೋಕ್ಕಿಂತ ಮುಂಚೆ ಇದಕ್ಕೆ ಪರೀಕ್ಷೆ ಮಾಡಿಸ್ಕೊಂಡು ತಗೊಂಬನ್ನಿ. ಈಗ ಎಲ್ಲರಿಗೂ ಒಂದು ಟ್ರೆಂಡ್ ಏನು, ಗಿರ್ ರಸ ತರೋದು, HF ಹಸು ತರೋದು, ಜೆಸ್ಸಿ ಹಸು ತರೋದು, ಹಾಲು ಉತ್ಪಾದನೆಗೆ ತಂದ್ಬಿಡ್ತಾರೆ. ಆಮೇಲೆ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗ್ತಿದ್ದು ರೋಗ ಇದೆ ಅಂತ, ಎಲ್ಲವನ್ನು ತೆಗಿಬೇಕಾಗ್ತದೆ ಅವಾಗ. ಯಾಕಂದ್ರೆ ಚಿಕಿತ್ಸೆ ಇಲ್ಲ, ಇದಕ್ಕೆ ಚಿಕಿತ್ಸೆ ಎಷ್ಟು ದುಬಾರಿ ಆಗ್ತದೆ ಅಂದ್ರೆ ಆ ಹಸುವಿನ ಬೆಲೆಗಿಂತ ಜಾಸ್ತಿ ದುಬಾರಿ ಆಗ್ತದೆ. ಇದಕ್ಕೆ ಯಾರು ನಮ್ಮಲ್ಲಿ ಚಿಕಿತ್ಸೆ ಮಾಡಲ್ಲ ಅದನ್ನ ನಾಶ ಮಾಡ್ಬೇಕು ಅಂತೀವಿ. ಸೊ ಇವೆಲ್ಲ ಕ್ರಮ ಅಳವಡಿಸೋದ್ರಿಂದ ಈ ಕೊಂದು ರೋಗವನ್ನು ನಾವು ನಿಯಂತ್ರಣ ಮಾಡಬಹುದು ಸರ್. ಅದೇ ಸರ್, ಗಂಟಲು ಬೇನೆ ಬಗ್ಗೆ ನಾವು ಗಂಟಲು ಬೇನೆ ಬಗ್ಗೆ ಹೇಳಿದ್ರೆ ಸರ್, ಈಗ ಗಂಟಲು ಬೇನೆ ರೋಗ ಇದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ರೋಗ ಇದು. ಎಮ್ಮೆ ಕರುಗಳಲ್ಲಿ ಇದು ಹೆಚ್ಚಾಗಿ ಕಾಣಿಸ್ಕೊಳ್ತದೆ, ವಿಶೇಷವಾಗಿ ಮುಂಗಾರು ಹಂಗಾಮಿನಲ್ಲೇ ಕಾಣಿಸ್ಕೊಳ್ತಕ್ಕಂಥ ರೋಗ. ಅಥವಾ ಯಾವಾಗಾದ್ರೂ ಮೋಡ ಮುಚ್ಚಿಕೊಂಡು ಈ ಮಳೆ ಜಿಟಿ ಜಿಟಿ ಮಳೆ ಹಿಡ್ಕೊಂಡು ಒಂದು 5-6 ದಿವಸ ಬರೀ ಥಂಡಿ ವಾತಾವರಣ ಇದೆ ಅಂದ ತಕ್ಷಣ ಈ ರೋಗ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಮೊದಲು ಫಸ್ಟ್ ನಾವು ಇದಕ್ಕೆ ನಾವು ಲಸಿಕೆ ಹಾಕ್ಬೇಕಾಗ್ತದೆ. ಯಾಕಂದ್ರೆ ಇದು ರೋಗ ಖಂಡಿತ ಬಂದೇ ಬರ್ತದೆ ಅಂತ, ಅಂತ ವಾತಾವರಣಕ್ಕೆ ಡಿಪೆಂಡ್ ಆಗಿರ್ತಕ್ಕಂಥ ರೋಗ ಇದು. ಸೊ ಇದು ಸಾಮಾನ್ಯವಾಗಿ ದನ, ಎಮ್ಮೆ, ಹಂದಿ ಮತ್ತು ಮೇಕೆ ಇವುಗಳೆಲ್ಲದರಲ್ಲೂ ಕಾಣಿಸ್ಕೊಳ್ತದೆ. ಬಟ್ ಇದು ಹೇಗೆ ಅಂತಂದ್ರೆ ವ್ಯಾಪಕವಾಗಿ ಕಾಣಿಸ್ಕೊಳ್ಳಲ್ಲ ರೋಗ ಇದು. ಕೆಲವು ಏರಿಯಾಗಳಲ್ಲಿ ಬರ್ತದೆ, ಕೆಲವೇ ಹಳ್ಳಿಗಳಲ್ಲಿ, ಕೆಲವೇ ಪ್ರದೇಶಗಳಲ್ಲಿ, ಇಂಥದ್ರಲ್ಲಿ ರೋಗ ಕಾಣಿಸ್ಕೊಳ್ತದೆ. ಕಡ್ಡಾಯವಾಗಿ ಅವ್ರ ಲಸಿಕೆ ಹಾಕ್ಸ್ಕೋಬೇಕಾಗ್ತದೆ. ಸೊ ಇದು ಹರಡೋ ವಿಧಾನಪ್ಪ ಅಂತಂದ್ರೆ ಸೇಮ್ ಅದೇ ತರ ಕಲುಷಿತ ಆಹಾರ ಸೇವನೆಯಿಂದ. ನಾನು ಈಗಾಗಲೇ ಹೇಳಿದೆ, ಪ್ರಥಮ ಬಾರಿ ಮುಂಗಾರು ಮಳೆ ಬಿದ್ದ ತಕ್ಷಣ ಈ ರೋಗ ಹೆಚ್ಚಾಗಿ ಕಾಣಿಸ್ಕೊಳ್ತದೆ. ವಿಶೇಷವಾಗಿ ಎಮ್ಮೆ ಕರುಗಳಲ್ಲೇ ಹೆಚ್ಚಾಗಿ ಕಾಣಿಸ್ಕೊಳ್ತದೆ, ತೀವ್ರವಾಗಿರ್ತದೆ. ಬೇರೆದ್ರಲ್ಲಿ ಕಡಿಮೆ ಪ್ರಮಾಣದಲ್ಲಿ ಇರ್ಬೋದು, ಎಮ್ಮೆ ಕರುಗಳಲ್ಲಿ ತೀವ್ರವಾಗಿ ಕಾಣಿಸ್ಕೊಳ್ತದೆ ರೋಗ. ಮತ್ತೆ ಅಲ್ಲಿ ಸಾವಿನ ಪ್ರಮಾಣನು ಜಾಸ್ತಿ ಇರ್ತದೆ. ಸೊ ಜ್ವರ ಇರ್ತದೆ, ಕುತ್ತಿಗೆ ಅದರಲ್ಲಿ ಬಾವು ಇರ್ತದೆ, ಅದಕ್ಕೆ ಗಂಟಲು ಬೇನೆ ಅಂತ ಕರೀತಾರೆ. ಉಸಿರಾಟ ತೊಂದರೆ ಆಗುತ್ತೆ, ಕೆಮ್ಮು ಇರ್ತದೆ, 2-3 ದಿವಸದಲ್ಲೇ ಸಾವು ಆಗ್ತದೆ. ಯಾಕಂದ್ರೆ ಟ್ರೀಟ್ಮೆಂಟ್ಗೂ ಒಂದೊಂದ್ಸಾರಿ ಸ್ಪಂದಿಸಲ್ಲ. ಸೊ ಇದನ್ನ ನಾವು ಹತೋಟಿ ಮಾಡ್ಬೇಕು ಪ್ರತಿ ವರ್ಷ. ನಾನು ಈಗಾಗಲೇ ಹೇಳಿದಂಗೆ ಮುಂಗಾರು ಮಳೆಗಿಂತ ಮುಂಚೆ ಲಸಿಕೆ ಹಾಕ್ಬಹುದು. ವರ್ಷಕ್ಕೊಂದ್ಸರಿ ಲಸಿಕೆ ಹಾಕಿಸ್ಕೊಂಡ್ರೆ ಸಾಕು. ಲಸಿಕೆ ಹಾಕಿಸಿದ ಮೇಲೆ ರೋಗ ಪೀಡಿತ ಪ್ರಾಣಿಗೆ ಚಿಕಿತ್ಸೆ ಸೂಕ್ತ ಮಾಡಿಸ್ಬೇಕು. ಮಾಡಿಸಿ ಇದು ನಿಯಂತ್ರಣ ಕ್ರಮ ಕೈಗೊಂಡ್ರೆ ರೋಗ ಬರದಂಗೆ ನಾವು ತಡೆಗಟ್ಟಬಹುದು ಸರ್. ಈ ಚಪ್ಪೆ ರೋಗ ಅಂತ ಅದು ಚಪ್ಪೆ ರೋಗ ಅಂತ ಸೇಮ್ ಸರ್, ಇದನ್ನು ಒಂದು ಮುಂಗಾರು ಹಂಗಾಮಿನಲ್ಲಿ ಕಾಣಿಸ್ಕೊಳ್ಳುವಂತ ಅತಿ ಮುಖ್ಯವಾದಂತ ರೋಗ. ಇದು ಸಹಿತ ಎಂಡೆಮಿಕ್ ವಿಲೇಜಸ್ ಗಳಲ್ಲಿ ಅಂದ್ರೆ ನಿಗದಿ ಕೆಲವೇ ಹಳ್ಳಿಗಳಲ್ಲಿ ಪಾಕೆಟ್ ಗಳ ರೂಪದಲ್ಲಿ ಕೆಲವು ಹಳ್ಳಿಗಳಲ್ಲಿ ಕೆಲವೇ ಪ್ರದೇಶಗಳಲ್ಲಿ ಕಾಣಿಸ್ಕೊಳ್ತಕ್ಕಂಥ ರೋಗ. ವ್ಯಾಪಕವಾಗಿ ಬರಲ್ಲ, ಒಂದೊಂದ್ಸರಿ ವ್ಯಾಪಕವಾಗಿನೂ ಸಹಿತ ಬರೋ ಸಂಭವ ಇರ್ತದೆ. ಸೊ ಇದು ಮುಖ್ಯವಾಗಿ ಕರುಗಳಲ್ಲಿ, 2 ವರ್ಷ 3 ವರ್ಷ ಕರುಗಳಲ್ಲಿ, ಪಡ್ಡೆಗಳಲ್ಲಿ, ಮಲೆ ದಷ್ಟಪುಷ್ಟವಾಗಿ ಬೆಳೆದಿರ್ತಕ್ಕಂಥ ಓರಿ ಕರುಗಳಲ್ಲಿ ಬಹಳ ತೀವ್ರಗತಿಯಲ್ಲಿ ಈ ರೋಗ ಕಾಣಿಸ್ಕೊಳ್ತದೆ. ಇದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ರೋಗ. ಸೊ ಇದು ಕಲುಷಿತ ಆಹಾರ ಸೇವನೆ ಮತ್ತು ಹವಾಮಾನ ವೈಪರೀತ್ಯದಿಂದ ಉಂಟಾಗುವ ಇದರಿಂದ ರೋಗ ಹೆಚ್ಚಾಗಿ ಹರಡ್ತದೆ. ಮೊದಲು ಕುಂಟಕ್ಕೆ ಶುರು ಮಾಡ್ತವೆ ಲಕ್ಷಣಗಳು ಏನಪ್ಪ ಅಂದ್ರೆ ಕುಂಟ್ತಾವೆ, ಏನೋ ಮುಳ್ಳು ತಿಳಿದಿರ್ಬೇಕು ಅನ್ನೋದು ನೆಗ್ಲೆಕ್ಟ್ ಮಾಡ್ತೀವಿ. ಆಮೇಲೆ ಕ್ರಮೇಣ ಸ್ವಲ್ಪ ಜ್ವರ ಬರ್ತದೆ. ಆಮೇಲೆ ಈ ಚಪ್ಪೆ ಮಾಂಸಖಂಡಗಳಲ್ಲಿ ಬಾವು ಕಾಣಿಸ್ಕೊಳ್ತದೆ. ಬಾವು ಹೆಚ್ಚಾಗಿ ಹೆಚ್ಚಾಗಿ ಕೊನೆಗೆ ಅದು ಮಲಗ್ಬಿಡ್ತದೆ, ಎದ್ದಳಕ್ಕಾಗಲ್ಲ, ಮೇಲಕ್ಕೆ ಎದ್ದಳಕ್ಕಾಗಲ್ಲ, ಓಡಾಡಕ್ಕಾಗಲ್ಲ, ಆಮೇಲೆ ಮೇವು ತಿನ್ನೋದೇ ಬಿಟ್ಬಿಡ್ತದೆ. ವಿಶೇಷವಾಗಿ ಚೆನ್ನಾಗಿ ಬೆಳೆದಿರ್ತಕ್ಕಂಥ ಕರುಗಳಲ್ಲಿ, ಓರಿಗಳಲ್ಲಿ ಈ ರೋಗ ಕಾಣಿಸ್ಕೊಳ್ತದೆ. ಬೇರೆ ಇದರಲ್ಲಿ ಎಮ್ಮೆಗಳಲ್ಲೂ ಸಹಿತ ಕಾಣಿಸ್ಕೊಳ್ತದೆ. ಇದು ನಿಯಂತ್ರಣ ಮಾಡೋದು ಬಹಳ ಸುಲಭ. ಪ್ರತಿ ವರ್ಷ ನಾವು ಜೂನ್ ಜುಲೈ ತಿಂಗಳಲ್ಲಿ ಲಸಿಕೆ ಹಾಕಿಸ್ಕೊಳ್ಳೋದು, ಬಂದಿರೋದಕ್ಕೆ ಚಿಕಿತ್ಸೆ ಮಾಡಿಸ್ಕೊಂಡ್ರೆ ಈ ರೋಗ ನಾವು ಖಂಡಿತವಾಗಿ ನಾವು ತಡೆಗಟ್ಟಬಹುದು ಸರ್. ಕೊನೆಯದಾಗಿ ಅದು ನರಡಿ ರೋಗ ಅಂತ ಒಂದು ಹೇಳಿದ್ರೆ, ಹೌದು ಸರ್, ಹೌದು, ಇದು ಬಹಳ ಪ್ರಮುಖವಾದ ರೋಗ ಅಂತಂದ್ರೆ ಇದು ಯಾವ ರೀತಿಯ ಒಂದು ಪರಿಣಾಮ ಬೀರುತ್ತೆ, ಅದು ಒಂದು ಲಕ್ಷಣಗಳೇನು, ಯಾವ ರೀತಿಯ ಹತೋಟಿ ಮಾಡಬೇಕು ಅದ್ರ ಬಗ್ಗೆ ಹೇಳಿ ಸರ್. ಸರಿ, ನರಡಿ ರೋಗ ಅಂದ್ರೆ ನಾವು ಸಾಮಾನ್ಯವಾಗಿ ಆಂಥ್ರಾಕ್ಸ್ ಅಂತೀವಿ. ಆಂಥ್ರಾಕ್ಸ್ ಸಹಿತ ಇದು ಬಹಳ ಪ್ರಾಮುಖ್ಯತೆ ಹೊಂದಿರತಕ್ಕಂಥ ರೋಗ. ನಾವು ಕೆಲವು ಬಯೋಲಾಜಿಕಲ್ ವೆಪನ್ಸ್ ಅಂತ ಕೇಳಿತೀವಿ, ಬಾಂಬ್ಗಳು ಅನ್ನೋ ರೀತಿಯಲ್ಲಿ ಇದನ್ನ ಉಪಯೋಗಿಸ್ತಾರೆ ಅಂತ ಕೇಳಲ್ಪಟ್ಟಿದೆ. ಸೊ ಇದು ಮನುಷ್ಯನಿಗೂ ಆಡತಕ್ಕಂಥ ರೋಗ, ಹಾಗಾಗಿ ಅತಿ ಮುಖ್ಯವಾದಂತ ರೋಗ. ಇದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ರೋಗ. ದನ, ಎಮ್ಮೆ, ಕುರಿ, ಮೇಕೆ ಮತ್ತು ಮನುಷ್ಯನಿಗೂ ಸಹಿತ ಈ ರೋಗ ಹರಡ್ತದೆ. ಸೊ ಇದು ಹರಡೋ ವಿಧಾನ ಏನ್ ಸರ್, ಸೇಮ್ ಕಲುಷಿತ ಆಹಾರ, ನೀರು ಸೇವನೆ, ಆಮೇಲೆ ಸಂಪರ್ಕದಿಂದ ಈ ರೋಗ ಹರಡ್ತದೆ. ಇದು ಅತಿ ಮುಖ್ಯವಾದ ಲಕ್ಷಣ ಏನಪ್ಪ, ಇದ್ದಕ್ಕಿದ್ದಂಗೆ ಸಡನ್ ಆಗಿ ಸತ್ತೋಗ್ಬಿಡೋದು. ಏನು ಲಕ್ಷಣ ತೋರಿಸಲ್ಲ, ಸಡನ್ ಮನುಷ್ಯನಿಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತ, ಸಡನ್ ಆಗಿ ಮೇಲಕ್ಕೆ ಎದ್ದ ತಕ್ಷಣ ಹಂಗೆ ಸತ್ತೋದ ಅಂತಿರಲ್ಲ, ಅದೇ ತರ ಚೆನ್ನಾಗಿರ್ತದೆ. ಬೇಸಾಯ ಮಾಡಿ ಬಂದಿರ್ತದೆ, ಅಲ್ಲಿ ನೀರು ಕುಡಿಸಿ ಕಟ್ಟಿರ್ತಾನೆ, ತಕ್ಷಣ ಸತ್ತೋಗಿರ್ತದೆ. ಅಥವಾ ಸರಿ ಜ್ವರ ಬರ್ತದೆ, ಜ್ವರ ಬಂದ್ಬಿಟ್ರು ಸಹಿತ ಒಂದು 6 ಗಂಟೆಯಿಂದ 3 ದಿವಸ ಒಳಗಡೆ ಸತ್ತೋಗ್ಬಿಡ್ತು 100%. ಆಮೇಲೆ ಅತಿ ಮುಖ್ಯವಾದ ನಾವ್ ಹೆಂಗ್ ಇದೇ ರೋಗ ಅಂತ ಬಂದ್ರೆ, ಆ ಸಾಯೋ ಸಮಯದಲ್ಲಿ ಮೂಗಲ್ ರಕ್ತ ಬರೋದು, ಕಿವಿಯಲ್ಲಿ ರಕ್ತ ಬರೋದು, ಗುದದ್ವಾರದಲ್ಲಿ ರಕ್ತ ಬರೋದು, ಈ ರಕ್ತ ಸ್ರಾವ ಅಂತೀವಿ. ಸೊ ಇದು ಅತಿ ಮುಖ್ಯವಾದಂತ ಲಕ್ಷಣ. ತರ ರಕ್ತ ಬಂದಿದೆ ಅಂತಂದ್ರೆ, ಆಮೇಲೆ ಸಡನ್ ಆಗಿ ಸತ್ತೋಗಿದೆ, ತಕ್ಷಣಕ್ಕೆ ಸತ್ತೋಗಿದೆ ಅಂತಂದ್ರೆ, ಇದು ನರಡಿ ರೋಗ ಅಂತಾನೆ ನಾವು ತಿಳ್ಕೊಬೇಕಾಗ್ತದೆ. ಹತೋಟಿ ಮಾಡೋದು ಸೇಮ್ ಇದೇ ತರ ಎಲ್ಲಾ ಕಡೆನು ವ್ಯಾಪಕವಾಗಿ ಕಾಣಿಸ್ಕೊಳ್ಳಲ್ಲ, ಒಂದೊಂದ್ಸರಿ ವ್ಯಾಪಕವಾಗಿ ಕಾಣಿಸ್ಕೊಳ್ತದೆ. ಸೊ ವಿಶೇಷವಾಗಿ ಕೆಲವು ಹಳ್ಳಿಗಳಲ್ಲಿ, ಕೆಲವು ಪ್ರದೇಶಗಳಲ್ಲಿ ಇದು ರೋಗ ಕಾಣಿಸ್ತದೆ. ಸೊ ಹಾಗಾಗ್ಬಿಟ್ಟು ನಾವು ಆ ಯಾವ ಹಳ್ಳಿಗಳಲ್ಲಿ ಗುರುತಿಸಿದೀವಿ ಎಂಡೆಮಿಕ್ ವಿಲೇಜ್ಗಳು, ಅಲ್ಲಿ ಕಡ್ಡಾಯವಾಗಿ ಪ್ರತಿ ವರ್ಷ ಲಸಿಕೆ ಹಾಕ್ಸ್ಬೇಕು. ಸೊ ನಾವು ಜನವರಿ ತಿಂಗಳಲ್ಲಿ ಇದಕ್ಕೆ ಲಸಿಕೆ ಹಾಕ್ಬೇಕಾಗ್ತದೆ. ಆಮೇಲೆ ಚಿಕಿತ್ಸೆ ಅಂತೂ ನಾವು ಮಾಡ್ಲೇಬೇಕಾಗ್ತದೆ. ಆದ್ರೆ ಚಿಕಿತ್ಸೆಗೆ ಅವಕಾಶ ಕೊಡದಂಗೆ ಸಡನ್ ಸಹಾಯದ್ರಿಂದ ನಾವು ನಿಯಂತ್ರಣ ಮಾಡೋದೇ ಬಹಳ ಸುಲಭ. ಲಸಿಕೆ ಹಾಕ್ಸ್ಕೊಂಡ್ಬಿಡ್ಬೇಕು. ಯಾವ್ಯಾವ ಪ್ರಾಣಿಗಳಿಗೆ ಹಾಕ್ತದೆ ಅನ್ನೋದು ಹೇಳಿದ್ನಿ, ಈಗಾಗಲೇ ಕುರಿ ಮೇಕೆ ಅವಕ್ಕೆಲ್ಲ ಲಸಿಕೆ ಹಾಕ್ಸ್ಬೇಕು. ಆಮೇಲೆ ಇದ್ರ ವಿಶೇಷ ಏನಂತಂದ್ರೆ, ಏನ್ ಸಾಯ್ತದಲ್ಲ ಆ ರಕ್ತ ಸ್ರಾವದಿಂದ ಆಗಿರ್ತದಲ್ಲ, ಅಲ್ಲಿಗೆ ಗೊತ್ತಾಗತ್ತೆ ಇದು ಇರಬಹುದು ಅಂತ. ಅಂತ ಪ್ರಾಣಿನ ನಾವು ಯಾವುದೇ ಕಾರಣಕ್ಕೆ ಮರಣೋತ್ತರ ಪರೀಕ್ಷೆ ಮಾಡಿಸಬಾರದು, ಅಂದ್ರೆ ಓಪನ್ ಮಾಡಬಾರದು. ಇದನ್ನ ಓಪನ್ ಮಾಡಿದಾಗೆ ದೊಡ್ಡ ಗುಂಡಿ ತೆಗೆದ್ಬಿಟ್ಟು, ಅದು 6 ಅಡಿ 3 ಅಡಿ ಅಗಲದ್ದು ತೆಗೆದ್ಬಿಟ್ಟು ಸುಣ್ಣ ಹಾಕಿ ಕೆಳಗಡೆನು ಸತ್ತಿರ ಪ್ರಾಣಿನ ಇಟ್ಟು, ಮತ್ತೆ ಅದಕ್ಕೆ ಸೇರಿರತಕ್ಕಂಥ ಎಲ್ಲಾ ಏನಿರ್ಬೋದು, ಅದು ಮೇವು ತಿಂದಿರೋದಾಗಿರ್ಲಿ ಅಥವಾ ಅದಕ್ಕೆ ಸಗಣಿ ಗಂಜಳ ಏನಿರ್ತದೆ ಎಲ್ಲ ಗೋಣಿ ಚೀಲ ಆಗಿರ್ಲಿ ಏನು ಉಪಯೋಗಿಸಿರ್ತೀವಿ ಆ ಹಸುಗೆ ಆ ಪ್ರಾಣಿಗೆ, ಅದನ್ನೆಲ್ಲ ತಗೊಂಡು ಆ ಗುಂಡಿಯಲ್ಲಿ ಹಾಕಿ ಮಣ್ಣು ಹಾಕಿ ಮತ್ತೆ ಸುಣ್ಣ ಹಾಕ್ಬೇಕು. ಸೊ ಈ ರೀತಿಯಲ್ಲಿ ನಾವು ಮಾಡಿದ್ರೆ ಆ ರೋಗ, ನಾವ್ ಏನಪ್ಪ ಅಂತಂದ್ರೆ ಬ್ಯಾಕ್ಟೀರಿಯಾ ಏನಿರ್ತದಲ್ಲ ಈ ಆಂಥ್ರಾಕ್ಸ್ ಉಂಟು ಮಾಡೋ ರೋಗದ ಬ್ಯಾಕ್ಟೀರಿಯಾ, ಅದು ವರ್ಷಗಟ್ಲೆ 100+ ವರ್ಷಗಟ್ಲೆ ಭೂಮಿಯಲ್ಲಿ ಇರ್ತದೆ. ಉದಾಹರಣೆಗೆ ನಾವೇನು ಓಪನ್ ಮಾಡಿ ಹಾಗೆ ಭೂಮಿಗೆ ಬಿಟ್ಬಿಟ್ವಿ ಹಾಗೆ ಅಂತ ಅಂದ್ರೆ, ಯಾವಾಗೋ ಒಂದು ಸೂಕ್ತವಾದ ವಾತಾವರಣ ಸಿಕ್ಕ ತಕ್ಷಣ ಅದು ಮೇಲಕ್ಕೆ ಬಂದ್ಬಿಡ್ತದೆ, ಮತ್ತೆ ಹುಲ್ಲು ಅಲ್ಲಿ ಮೇಯ್ದಿರ್ತಕ್ಕಂಥ ರಾಸುಗಳಿಗೆ ಎಲ್ಲ ಮತ್ತೆ ನಾವೇ ಹರಡದಾಗ ಆಗ್ತದೆ. ಸೊ ಅದರಿಂದ ಸುಣ್ಣ ಹಾಕಿ ಸೂಕ್ತವಾಗಿ ಇಟ್ಬಿಟ್ರೆ ಉಳಿಯಕ್ ಸಾಧ್ಯ ಇಲ್ಲ, ಆ ಬ್ಯಾಕ್ಟೀರಿಯಾ ಇದೆಲ್ಲ ಸತ್ತೋಗ್ತದೆ. ಸೊ ಹಾಗಾಗ್ಬಿಟ್ಟು ನಾವು ಇದನ್ನ ಕಡ್ಡಾಯ ಮಾಡ್ಬೇಕು, ಇಲ್ಲ ಸುಟ್ಟಾಕ್ಬೇಕಲ್ಲ, ಆವಾಗ ಈ ರೋಗನ ನಾವು ಈ ಮುಂದಕ್ಕೆ ಪ್ರಸಾರ ಆಗದಂಗೆ ನಾವು ತಡೆಗಟ್ಟಬಹುದು. ಸೊ ಇದು ಅತಿ ಮುಖ್ಯವಾದಂತ ನಾವು ವಿಲೆ ಮಾಡಿದ್ ಮಾತ್ರ ಮುಂದೆ ಆಗೋದಕ್ಕೆ ನಾವು ತಡೆಗಟ್ಟುವ ಒಂದು ಕ್ರಮ ಸರ್ ಇದು. ಸರ್, ಈಗ ತಾವು ಹೇಳಿದ್ರೆ ಬಹಳಷ್ಟು ಈ ಕಾಯಿಲೆಗಳನ್ನ ಹೇಳಿದ್ರಲ್ಲ, ಮುಖ್ಯವಾಗಿ ಐದು ಕಾಯಿಲೆಗಳು. ಹೌದೌದು. ಅದು ಒಂದು ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ರಾಷ್ಟ್ರೀಯ ಆರ್ಥಿಕತೆ ಅಂದ್ರೆ ರೈತನ ಆರ್ಥಿಕತೆ ಮೇಲೆ ಪರಿಣಾಮ ಬೀರುವಂತ ಒಂದು ಮುಖ್ಯವಾದ ವಿಷಯ. ಆದ್ರೆ ಜೊತೆಗೆ ಬಹಳಷ್ಟು ಒಂದೇ ರೀತಿ ಹರಡಂತವ, ಅಂದ್ರೆ ಅವರ ಒಂದು ಸರಿಯಾಗಿ ಕ್ರಮ ಮಾಡ್ಕೊಳ್ಳಾರ್ದ ಆಗಿರ್ತಕ್ಕಂತ ಒಂದು ಸಂದರ್ಭ ಜಾಸ್ತಿ ಇರ್ತಾವ. ಹೌದು ಸರ್. ಸೊ ಹಾಗಾಗಿ ಇಂತ ಒಂದು ಕಾಯಿಲೆಗಳು ಹರಡ್ಲಾರ್ದಂಗೆ ಮತ್ತೆ ತಮ್ಮ ಒಂದು ಆರ್ಥಿಕತೆ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರ್ಲಾರ್ದಂಗೆ ನೋಡ್ಕೋಬೇಕಂದ್ರೆ ನಮ್ಮ ರೈತರು ಏನು ಒಂದು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ? ಹೌದು ಸರ್. ಈಗ ಅತಿ ಮುಖ್ಯವಾದ ಸರ್, ಈಗ ಯಾಕಂದ್ರೆ ರೈತರಿಗೆ ನಾವು ಯಾವ್ದೇ ರಾಸು ಒಂದು ಮರಣ ಹೊಂದಿದ್ರೆ, ಯಾವುದೇ ಕಾರಣದಿಂದ ಮರಣ ಹೊಂದಿದ್ರೆ ಅದು ಅವನ ಮೇಲೆ ಆರ್ಥಿಕ ಪರಿಣಾಮ ಬೀರ್ತದೆ. ಅಥವಾ ಯಾವುದೇ ಪ್ರಾಣಿಗೆ ರೋಗ ಪೀಡಿತಾ ಇದೆ, ಮನುಷ್ಯನಿಗೂ ಸಹಿತ ಹಂಗೆ ಕಾಯಿಲೆ ಬಂದ್ರೆ ಹಾಸ್ಪಿಟಲ್ಗೆ ಹೋದ್ರೆ ಹೆಂಗೆ ಅವನಿಗೆ ಮೇಲೆ ಆರ್ಥಿಕ ನಷ್ಟ ಆಗ್ತದೆ, ಅದೇ ತರ ಪ್ರಾಣಿಗಳಿಗೂ ಮೇಲೂ ನಷ್ಟ ಆಗ್ತದೆ. ಸೊ ಇವನ್ನೆಲ್ಲ ನಾವು ತಡೆಗಟ್ಟಬೇಕು ಅಂತಂದಾಗ ನಾವು ಕೆಲವು ಕ್ರಮಗಳನ್ನ ಅನುಸರಿಸಬೇಕು. ರೈತರು ಏನ್ ಕ್ರಮ ಅನುಸರಿಸಬೇಕಂದ್ರೆ, ನಾವು ಕರೋನಾ ಕಾಲದಲ್ಲಿ ನೋಡಿದ್ವಿ ಎಲ್ಲ ಪ್ರಚಾರ ಮಾಡ್ತಿದ್ರು ಏನಂತ, ರೋಗ ಶಕ್ತಿ ಬೆಳೆಸ್ಕೊಳ್ರಿ, ಕೊರೋನಾದಿಂದ ದೂರ ಇರ್ರಿ ಹಾಗೆ ಅಂತ. ಏನಪ್ಪ ಅಂದ್ರೆ ಆ ಮನುಷ್ಯನಿಗೆ ಹೆಂಗೋ ಪ್ರಾಣಿಗಳಿಗೂ ಹಂಗೆ ರೋಗ ನಿರೋಧಕ ಶಕ್ತಿ ಇರ್ತದೆ. ಸೊ ನಾವು ಆ ರೋಗ ನಿರೋಧಕ ವೃದ್ಧಿ ಮಾಡೋದಕ್ಕೆ ನಾವು ಸ್ವಲ್ಪ ಮಾಡ್ಬೇಕಾಗ್ತದೆ. ಹೆಂಗೆ ಪ್ರಾಣಿಗಳಿಗೆ ರೋಗ ನಿರೋಧಕ ಶಕ್ತಿ ಬರ್ತದೆ ಅಂದ್ರೆ, ಒಳ್ಳೆ ಸಮತೋಲನ ಆಹಾರ ನೀಡೋದ್ರಿಂದ, ಮತ್ತೆ ಅದಕ್ಕೆ ಬೇಕಾಗಿರೋ ಪ್ರಮಾಣ ಮೇವು ಕೊಡೋದ್ರಿಂದ, ಮತ್ತೆ ಶುದ್ಧವಾದ ನೀರು ಕೊಡೋದ್ರಿಂದ ನಾವು ಅದರ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡೋದಕ್ಕೆ ಮಾಡ್ಬೇಕಾಗ್ತದೆ. ಎಷ್ಟೋ ಪರೋಪಜೀವಿಗಳಿರ್ತವೆ ಪ್ರಾಣಿಗಳಲ್ಲಿ, ಹೈನು ರಾಸುಗಳಲ್ಲಿ ಇರ್ಬೋದು, ಎತ್ತುಗಳಲ್ಲಿ ಇರ್ಬೋದು, ಕುರಿ ಮೇಕೆಗಳಲ್ಲಿ ಪರೋಪಜೀವಿಗಳು ಬಹಳ ಇರ್ತವೆ. ಪರೋಪಜೀವಿಗಳಿದ್ದಾಗ ಪೋಷಕಾಂಶಗಳು ಸಿಗದಲ್ಲೇ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗಿರ್ತದೆ, ಇತರ ರೋಗಗಳು ಹರಡ್ತವೆ. ಅದಕ್ಕೆ ಏನ್ ಮಾಡ್ಬೇಕು, ನಾವು ಸೂಕ್ತವಾಗಿ ಪರೋಪಜೀವಿಗಳಿಗೆ ಅಂದ್ರೆ ನಾವು ಜಂತುಗಳಿಗೆ ಕನಿಷ್ಠ ವರ್ಷಕ್ಕೆ 2 ಸಾರಿ ಆದರೂ ಜಂತುನಾಶಕ ಔಷಧಿ ಕುಡಿಸ್ಬೇಕು. ಆವಾಗ ಅವುಗಳಿಗೆ ಒಳ್ಳೆ ಆಹಾರ ಪೋಷಕಾಂಶಗಳು ಸಿಕ್ಕು ರೋಗ ನಿರೋಧಕ ಶಕ್ತಿ ಬಂದಿರ್ತದೆ. ಆಮೇಲೆ ಕಾಲಕ್ಕೆ ಸರಿಯಾಗಿ ಲಸಿಕೆ ಹಾಕ್ಸ್ಬೇಕು. ಮಕ್ಕಳಿಗೆ ನಾವ್ ಹೆಂಗೆ ಲಸಿಕೆಗಳನ್ನ ಹಾಕ್ಸ್ತೀವೋ ಹಂಗೆ ಎಲ್ಲಾ ಜಾನುವಾರುಗಳಿಗೆ ಯಾವ್ಯಾವ ಟೈಮ್ಗೆ ಅಂತ ನೀವೇ ಪಶು ಆಸ್ಪತ್ರೆಗೆ ಹೋಗ್ಬಿಟ್ಟು ಬರೀ ಸರ್ ಇಂತ ಲಸಿಕೆ ಹಾಕಿ ನಮ್ಗೆ ಅಂತ ಕೇಳಿ ಲಸಿಕೆ ಹಾಕ್ಸ್ಬೇಕು ವಾಲಂಟಿಯರ್ ಆಗಿ. ಸೊ ಆಮೇಲೆ ಹವಾಮಾನಕ್ಕೆ ತಕ್ಕಂತೆ ನಾವು ನಿರ್ವಹಣೆ ಮಾಡ್ಬೇಕು. ಈಗ ಬೇಸಿಗೆ ಕಾಲದಲ್ಲಿ ಒಂಥರ ನಿರ್ವಹಣೆ ಮಾಡ್ಬೇಕು, ಮಳೆಗಾಲದಲ್ಲಿ ಒಂಥರ ನಿರ್ವಹಣೆ ಮಾಡ್ಬೇಕು, ಚಳಿಗಾಲದಲ್ಲಿ ಒಂಥರ ನಿರ್ವಹಣೆ ಮಾಡ್ಬೇಕು. ಎಲ್ಲಾ ಕಾಲಕ್ಕೂ ಒಂದೇ ತರ ಮಾಡಕ್ ಬರಲ್ಲ. ಈಗ ಬೇಸಿಗೆ ಕಾಲದಲ್ಲಿ ಹೆಚ್ಚಿನ ನೀರಿನ ಅವಶ್ಯಕತೆ ಇರ್ತದೆ, ಆವಾಗ ಗಾಳಿ ಇದಾಗ್ತದೆ. ಆಮೇಲೆ ಮಧ್ಯಾಹ್ನ ಹೆಚ್ಚು ಬಿಸಿಲಿರೋ ಟೈಮಲ್ಲಿ ಹೊರಗಡೆ ಬಿಡಬಾರ್ದು, ಇಂಥವೆಲ್ಲ ಕ್ರಮಗಳು ಇದ್ ಮಾಡಬೇಕು. ಆಮೇಲೆ ಮಳೆಗಾಲಕ್ಕೆ ಆದಷ್ಟು ಮಳೆಗೆ ತೊಯ್ದಂಗೆ ಶೆಡ್ ಸ್ವಲ್ಪ ಇದಿಟ್ಕೊಳ್ಬೇಕು. ಆಮೇಲೆ ಕೀಟಗಳ ಪ್ರಭಾವ ಜಾಸ್ತಿ ಇರ್ತದೆ, ಆವಾಗ ಕೀಟಗಳನ್ನ ಇದ್ರಂಗೆ ಮಾಡ್ಕೋಬೇಕು. ಇವೆಲ್ಲಕ್ಕಿಂತ ಒಂದು ಬುದ್ಧಿವಂತಿಕೆ ಏನಪ್ಪಾ ಅಂದ್ರೆ ಪಶು ಜೀವ ವಿಮೆ ಮಾಡಿಸೋದು. ನಾವ್ ಹೆಂಗೆ ನಮ್ಗೆ ಲೈಫ್ ಇನ್ಶೂರೆನ್ಸ್ ಮಾಡಿಸ್ಕೊಂಡಿರ್ತೀವ ಹಂಗೆ ವಿಮೆ ಮಾಡಿಸ್ಕೊಳ್ಬೇಕು. ಯಾವ್ದೇ ಒಂದು ಹೆಚ್ಚು ಹಾಲು ಇಳುವರಿ ಕೊಡ್ತಕ್ಕಂಥ ರಾಸುಗಳಿಗೆ, ಬೇಸಾಯ ಹೊಡಿತಕ್ಕಂಥ ಬೆಲೆ ಬಾಳುವ ಎತ್ತುಗಳಿಗೆ, ಇವಕ್ಕೆಲ್ಲ ವಿಮೆ ಮಾಡಿಸ್ಕೊಂಡ್ರೆ ಇಂಥ ಏನಾದ್ರು ಅನಾಹುತ ಸಂದರ್ಭ ಆದಾಗ ಅವುಗಳಿಗೆ ಒಂದು ಪರಿಹಾರ ರೂಪದಲ್ಲಿ ಹಣ ಸಿಗ್ತದೆ, ಅವಾಗ ಹೆಚ್ಚು ನಷ್ಟ ಆಗೋದಿಲ್ಲ. ಆಮೇಲೆ ಆಧುನಿಕ ಹೈನುಗಾರಿಕೆ ಪದ್ಧತಿಗಳನ್ನ ಸುಧಾರಣಾ ಕ್ರಮಗಳನ್ನ ಅಳವಡಿಸ್ಕೊಳ್ಬೇಕು ಆದಷ್ಟು. ಈಗ ನಾವೇನ್ ಮಾಡ್ತೀವಿ, ಇನ್ನು ಹಳೆ ಇದರಲ್ಲೇ ಪದ್ಧತಿಗಳಲ್ಲೇ ಇರ್ತೀವಿ. ಸೊ ಆಧುನಿಕ ಸೌಲಭ್ಯಗಳನ್ನ ಉಪಯೋಗಿಸ್ಕೊಂಡು ಅಳವಡಿಸ್ಕೊಂಡಿದ್ದಾದ್ರೆ ಸೊ ಈ ಏನು ಮುಂದಿನ ಆಗಿರ್ತಕ್ಕಂಥ ನಷ್ಟವನ್ನು, ಆರ್ಥಿಕ ನಷ್ಟವನ್ನು ನಾವು ತಡೆಗಟ್ಟಬಹುದು. ಸೊ ಇಷ್ಟೆಲ್ಲ ಕ್ರಮ ರೈತರು ಅಳವಡಿಸ್ಕೊಳ್ಳಿ ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ತುಂಬಾ ಧನ್ಯವಾದ ಸರ್, ಬಹಳಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಯಾಕಂದ್ರೆ ಈ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಅಳವಡಿಸಿಕೊಂಡ್ರೆ ಯಾವ ರೀತಿ ಅದನ್ನ ಸಮಸ್ಯೆಯಿಂದ ಪಾರಾಗಬಹುದು ಅನ್ನೋ ಬಗ್ಗೆ ಬಹಳ ಯೋಚಿಸಿದೆ. ಅದೇನ್ ಬಹಳ ಕಷ್ಟ ಆಗಲ್ಲ, ಅಷ್ಟೇ ಸುಲಭವಾಗಿ ನಮ್ಮ ಇಲಾಖೆಯಲ್ಲಿ ಸೌಲಭ್ಯಗಳು ಇದಾವೆ, ಅದನ್ನ ಬಳಸ್ಕೋಬೇಕು ನಮ್ಮ ರೈತರು. ಸುಮ್ನೆ ತಾವ್ ಹೇಳ್ದಂಗೆ ಏದೋ ಒಂದು ಸಾಂಪ್ರದಾಯಿಕವಾಗಿ ನಾವು ಮಾಡ್ತಾ ಹೋದ್ರೆ ಆಗಲ್ಲ. ಹೊಸ ಹೊಸ ವಿಧಾನಗಳನ್ನ ಅಳವಡಿಸಿಕೊಂಡು ಹೊಸ ರೀತಿಯ ಒಂದು ಚಟುವಟಿಕೆಗಳಲ್ಲಿ ತೊಡಗಿಕೊಂಡ್ರೆ ನಾವು ಒಂದು ಆರ್ಥಿಕತೆಯನ್ನು ಜಾಸ್ತಿ ಮಾಡ್ಕೋಬಹುದು, ಇಂತ ಸಮಸ್ಯೆಗಳಿಂದ ದೂರ ಇರಬಹುದು. ಎಷ್ಟೋ ಸರ್ ನಾವು ನೋಡ್ತೀವಲ್ಲ ಸರ್, ಈಗ ನಾವು ಎಲ್ಲಕ್ಕೂ ಆಧಾರ್ ಕಾರ್ಡ್ ಅಂತ ಹೇಳ್ತೀವಲ್ಲ, ಕಿವಿ ಒಲೆ ಹಾಕಕ್ ಹೋದ್ರೆ ನಮ್ಮವರು ಹಾಕ್ಸ್ಕೊಳ್ಳೋದೇ ಇಲ್ಲ. ಬಟ್ ಅದರಿಂದ ಏನ್ ಲಾಭ ಇದೆ ಅನ್ನೋದು ಯೋಚನೆ ಮಾಡಲ್ಲ ಅವರು. ಇನ್ನು ಹಳೆ ಸಂಪ್ರದಾಯ, ಏ ನಾವು ನಮ್ಮ ದೇವರೆತ್ತುಗಳಂತಿದ್ದಾವೆ ಅವರು, ಏ ನಾವು ಎತ್ತುಗಳಿಗೆ ಹಾಕ್ಸ್ಕೊಳ್ಳಲ್ರಿ ದೇವರೆತ್ತುಗಳಿಗೆ ಕಿವಿ ಚುಚ್ಚಲ್ಲ ಹಿಂಗೆ ಅಂತ ಅದನ್ನೆಲ್ಲ ಮೂಢನಂಬಿಕೆಗಳು ಅವೆಲ್ಲ ಬಿಡಬೇಕು. ನಿಮ್ಮ ಸಂಪ್ರದಾಯ ಪಾಲನೆ ಮಾಡ್ರಿ, ಜೊತೆಗೆ ಇವನ್ನು ಅಳವಡಿಸ್ಕೊಳ್ಳಿ. ಖಂಡಿತ ಸರ್, ಬಹಳಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ ಸರ್ ನಮ್ಮ ರೈತ ಬಾಂಧವರಿಗೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಜಾನುವಾರುಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು, ಕಾರಣಗಳು ಹಾಗೂ ಹತೋಟಿ ಕ್ರಮಗಳು, ಈ ಕುರಿತು ಇದುವರೆಗೂ ಪಶುಸಂಗೋಪನಾ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಟಿ ಕೃಷ್ಣಪ್ಪ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಬಿಸಿದ್ದಣ್ಣ. ರೈತ ಬಾಂಧವರೇ, ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಈಗ ಒಂದು ಜನಪದ ಗೀತೆಯನ್ನು ಕೇಳಿ ಬರೋಣ.